ಕೆಳಗರೆ ಇತ್ತ ಗಮನಿಸಿ, ನಮ್ಮ ನಿಲಯದಿಂದ ನಾಳೆ ಬೆಳಿಗ್ಗೆ 8:30 ನಾಳೆ ರಾತ್ರಿ 9:00 ಬಾಹ್ಯಾಕಾಶದಲ್ಲಿ ಕಾಣಿಸಿಕೊಳ್ಳಲಿರುವ ರಕ್ತ ಚಂದ್ರಗ್ರಹಣದ ಕುರಿತು ಸಾರ್ವಜನಿಕರ ಸರಿ ತಪ್ಪು ಕಲ್ಪನೆಗಳು ಹಾಗೂ ವೈಜ್ಞಾನಿಕ ಜಾಗೃತಿ ಕುರಿತು ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ಹವ್ಯಾಸಿ ಖಗೋಳ ಶಾಸ್ತ್ರಜ್ಞರಾದ HST ಸ್ವಾಮಿ ಅವರೊಂದಿಗೆ ನೇರ ಮಾತುಕತೆ ಕೇಳಿಬರಲಿದೆ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಶಶಿಕಲಾ ಟಿ. ತಪ್ಪದೇ ಕೇಳಿ ನಾಳೆ ಬೆಳಿಗ್ಗೆ 8:30 ವಿಶೇಷ ನೇರ ಮಾತುಕತೆ ನಿಮ್ಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು. ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು. ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন। তোমার সুর মোদের সুর সৃষ্টি করো ওই কোশু যা তুম যা জুলতা তারা মধুর সুরঞ্জা বরসতি ধারা. अथ मराठी भाषा न्यूज ऑन AIR ऐप मध्ये उपलब्ध आहे. और बिहार के सभी भाषा के कार्यक्रम को सुन. हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप. राघम 24x7 DTH वाहिनी, FM रेनबो, विविध भारती मत्तु भारतद एल्ला आकाशवाणी केंद्र मत्तु 8 दूरदर्शनद चानल्गळु न्यूज ऑन AIR नल्ली लभ्य. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ. ಕೃಷಿಕ ಬಾಂಧವರೇ, ಈಗ ಕೇಳಿ ಸಾವಯವ ಕೃಷಿಯಲ್ಲಿ ಸಮಗ್ರ ತೋಟಗಾರಿಕೆ ಕೃಷಿಯ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಬಸ್ತಿಹಳ್ಳಿಯ BNM ಸ್ವಾಮಿ ಅವರೊಂದಿಗಿನ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಬಿಸ್ತುವಳ್ಳಿ ಗ್ರಾಮದ BNM ಸ್ವಾಮಿ ಅವರು ನಮ್ಮೊಂದಿಗೆ ಇದ್ದಾರೆ. ಅವರು ಸಾವಯವ ಕೃಷಿಯಲ್ಲಿ ಈ ಒಂದು ಸಮಗ್ರ ತೋಟಗಾರಿಕಾ ಬೆಳೆಗಳನ್ನ ಯಾವ ರೀತಿ ಬೆಳೀತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ಅವರ ಒಂದು ಅನುಭವಗಳನ್ನ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ BNM ಸ್ವಾಮಿ ಅವರೇ. ನಮಸ್ಕಾರ ಸರ್. ನಾನು ಮೂಲತಃ ಬಂದ್ಬಿಟ್ಟು ಉಪನ್ಯಾಸಕ ವೃತ್ತಿಯಲ್ಲಿ ಇದ್ದೀನಿ. ಜಗಳೂರಿನ PU ಕಾಲೇಜಲ್ಲಿ ಉಪನ್ಯಾಸಕನಾಗಿ ಸೇವೆಯನ್ನ ಪ್ರಾರಂಭ ಮಾಡಿ ಕಳೆದ 31 ವರ್ಷಗಳಲ್ಲಿ ಈಗ ನಾನು ಪ್ರಾಂಶುಪಾಲನ ಕೆಲಸ ಮಾಡ್ತಾ ಇದ್ದೀನಿ. ನಮ್ದು ಮೂಲತಃ ಕೃಷಿ ಕುಟುಂಬ, ಊರಲ್ಲಿ ಸಾಕಷ್ಟು ಜಮೀನಿದೆ. ಆ ಜಮೀನನ್ನ ಈಗ ನಾನು ಉಪನ್ಯಾಸಕ ವೃತ್ತಿ ಸೇರಿದ ಮೇಲೆ ಹಾಗೆ ಬೀಳ್ಬಿಡಬಾರದು ಅನ್ನೋ ಕಾರಣಕ್ಕಾಗಿ ಈಗ ಭಾನುವಾರದ ಮತ್ತು ರಜಾ ದಿನ ಸಂದರ್ಭದಲ್ಲಿ ಅದನ್ನ ಕೃಷಿ ಮಾಡತಕ್ಕಂತ ಒಂದು ಪ್ರಯತ್ನವನ್ನ ಮಾಡಿದೆ. ಹಿಂದೆಲ್ಲ ಕುಷ್ಕಿ ಜಮೀನುಗಳಿತ್ತು, ಆ ಕುಷ್ಕಿ ಜಮೀನುಗಳಿಂದ ಏನು ಯಾವ್ದೇ ರೀತಿಯ ಒಂದು ಉತ್ಪಾದಕತೆ ಇರಲಿಲ್ಲ. ಆ ಕಾರಣಕ್ಕಾಗಿ ಕಳೆದ ಒಂದು 25 ವರ್ಷದಿಂದ ಬೋರ್ಗಳನ್ನು ಹಾಕಿಸಿಕೊಂಡು ಒಂದಿಷ್ಟು ಕೃಷಿಯನ್ನ ಪ್ರಾರಂಭ ಮಾಡಿದೆ. ಆರಂಭದಲ್ಲಿ ನಾನು ರಾಸಾಯನಿಕ ಕೃಷಿ ಮೂಲಕನೇ ಆರಂಭ ಮಾಡಿದೆ. ಒಂದೆರಡು ವರ್ಷದಷ್ಟೊತ್ತಿಗೆ ನನಗೆ ಗೊತ್ತಾಯ್ತು ಇದರಲ್ಲಿ ಕಷ್ಟ ಆಗುತ್ತೆ ಮಾಡೋದು, ಮತ್ತೆ ಸಾಲಗಾರ ಆಗ್ಬಿಡ್ತೀವಿ, ಕೃಷಿ ಮುಂದುವರಿಸೋದು ತುಂಬಾ ತ್ರಾಸ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೊತ್ತಿಗೆ ಆಗ್ಲೇ ಈ ಪಾಳೇಕರ್ ನೈಸರ್ಗಿಕ ಕೃಷಿ ಪ್ರಚಾರಕ್ಕೆ ಬರ್ತಾ ಇತ್ತು. 2002-3 ಅಷ್ಟೊತ್ತಿಗೆ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಪ್ರಚಾರಕ್ಕೆ ಬರ್ತಾ ಇತ್ತು. ಇದಕ್ಕೆ ಇನ್ನೊಂದು ಬಹಳ ಮುಖ್ಯ ನನಗೆ ಪ್ರೇರಣೆ ಅಂತ ಹೇಳಿದ್ರೆ ನಿಮ್ಮ ಚಿತ್ರದುರ್ಗ ಆಕಾಶವಾಣಿ. ಆಕಾಶವಾಣಿ ಮೂಲಕ ಕೂಡ ನೈಸರ್ಗಿಕ ಕೃಷಿ ಸಂಬಂಧಪಟ್ಟಂತೆ ತುಂಬಾ ಕಾರ್ಯಕ್ರಮಗಳು ಬೆಳಗಿನ ವೇಳೆನಲ್ಲಿ ಪ್ರಸಾರ ಆಗ್ತಾ ಇತ್ತು. ನಾನು ಬಹಳ ಹಳೆ ಕೇಳುಗ ನಾನು ಚಿತ್ರದುರ್ಗ ಆಕಾಶವಾಣಿಗೆ. ಚಿತ್ರದುರ್ಗ ಆಕಾಶವಾಣಿ ಪ್ರಾರಂಭ ಆದಾಗಲಿಂದ ನಿರಂತರವಾಗಿ ಆಕಾಶವಾಣಿಯನ್ನ ಒಬ್ಬ ಕೇಳುಗಾಗಿದ್ದೀನಿ. ಸಾಕಷ್ಟು ರೈತರ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀನಿ, ನಿರಂತರವಾಗಿ ಕೇಳ್ತಾ ಇದ್ದೀನಿ. ಅದು ನನಗೆ ಸ್ವಲ್ಪ ಪ್ರೇರಣೆಯನ್ನ ಕೊಡ್ತು, ಕೃಷಿ ಮಾಡ್ಲಿಕ್ಕೆ ಹೆಚ್ಚು ಉತ್ಸಾಹವನ್ನ ಕೊಡ್ತು. ಹಾಗಾಗಿ ನಾನು ಮೊದಲು ಅಡಿಕೆ ಪಪ್ಪಾಯಿ ಶುರು ಮಾಡಿದ ಸಂದರ್ಭದಲ್ಲಿ ಅದು ಒಂದು ಬಹಳ ವೇಸ್ಟ್ ಲ್ಯಾಂಡ್ ಅಲ್ಲಿ ನಾನು ಅಗ್ರಿಕಲ್ಚರ್ ಶುರು ಮಾಡಿದ್ದು. ಅದೇನು ಬೆಳೆ ಬೆಳೆತಿರ್ಲಿಲ್ಲ, ಒಂದು ಕರಲು ಜಮೀನು ಅಂತ ಹೇಳ್ತೀವಲ್ಲ ಅದು ಕರಲು ಜಮೀನು, ಊರಲ್ಲೆಲ್ಲ ದನ ಮೇಸ್ಲಿಕ್ಕೆ ಇಟ್ಕೊಂಡಿದ್ದಂತ ಜಮೀನ್ ಅದು. ಅಂದ್ರೆ ಕೃಷಿಗೆ ಸೂಕ್ತವಾದ ಜಮೀನ್ ಅಲ್ಲ ಅದು. ಅಂತದ್ರಲ್ಲಿ ಒಂದಿಷ್ಟೆಲ್ಲ ಕ್ಲೀನ್ ಮಾಡ್ಬಿಟ್ಟು ಒಂದಿಷ್ಟು ಜಂಗಲ್ ತೆಗೆದ್ಬಿಟ್ಟು ಒಂದು ಪ್ರಯತ್ನವನ್ನ ಮಾಡಿದ್ವಿ. ಎಲ್ಲರ ಸಹಕಾರದಿಂದ ಒಂದು ಅಡಿಕೆ ಹಾಕಿ ಅಲ್ಲಿ ಮತ್ತೆ ಪಪ್ಪಾಯನ್ನ ಇಟ್ವಿ. ಆಗ ಏನ್ ನಾನು ಹೇಳಿದ್ದೇನೆ ರಾಸಾಯನಿಕ ಕೃಷಿ ಹೋದೆ ಅಂತ, ರಾಸಾಯನಿಕ ಕೃಷಿ ಹೋದ ಸಂದರ್ಭದಲ್ಲಿ ನನಗೆ ಪಪ್ಪಾಯಿ ತುಂಬಾ ಲಾಸ್ ಆಯ್ತು. ಪ್ರಾರಂಭಿಕ ಒಂದು ಹಂತದಲ್ಲಿ ತುಂಬಾ ನಷ್ಟವನ್ನು ಅನುಭವಿಸಿದ್ವಿ. ಹಾಗಾಗಿ ಏನ್ ಮಾಡಬೇಕು ಅಂತಕ್ಕಂತ ಅವಧಿನಲ್ಲಿ ಈ ನೈಸರ್ಗಿಕ ಕೃಷಿ ನನಗೆ ಕಣ್ಣಿಗೆ ಬಿತ್ತು. ಅಂದ್ರೆ ಬೇರೆ ನೋಡಿ ನೀವು ಆತರ ಮಾಡ್ಬೇಕು ಅನ್ಕೊಂಡ್ರೆ ನಿಮ್ ಮನಸ್ಸಿನಲ್ಲಿ ಅದು ಇಲ್ಲ, ನನಗೆ ಅದು ಇತ್ತು ಸ್ವಲ್ಪ, ನನಗೆ ಸಾವಯವ ಕೃಷಿ ಮಾಡ್ಬೇಕು ಅಂತ ಹಂಬಲ ಇತ್ತು. ಆದ್ರೆ ಧೈರ್ಯ ಇರಲಿಲ್ಲ ಏನು ಮಾಡ್ಲಿಕ್ಕೆ, ಯಾತರ ಮಾಡ್ಬೇಕು ಅಂತ ನನಗೆ ಆತರ ನನ್ನ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಕಡಿಮೆ ಇತ್ತು. ಹಂಗಾಗಿ ಆಕಾಶವಾಣಿ ಮೂಲಕ ಬರ್ತಕ್ಕಂತ ಈ ಕಾರ್ಯಕ್ರಮ ಏನಿತ್ತು ನೈಸರ್ಗಿಕ ಕೃಷಿ, ಇದು ಹಿಂದೆ ಧರ್ಮರಾಜ್ ಅಂತ ಒಬ್ರು ಯಾರು ಮಾಡ್ತಾ ಇದ್ರು ಅನ್ಸತ್ ನನಗೆ ನೆನಪಿದೆ. ಇವ್ರನ್ನ ರೈತರು ಅವ್ರ ಕಾರ್ಯಕ್ರಮ ಇಲ್ಲಿ ನಿಮ್ ಚಿತ್ರದುರ್ಗ ಆಕಾಶವಾಣಿ ಪ್ರಸಾರ ಆಗ್ತಿತ್ತು. ಅದನ್ನ ಕೇಳಿ ಕೇಳಿ ಹೆಚ್ಚು ಉತ್ಸಾಹ ಆಯ್ತು. ಆಮೇಲೆ ಪುಸ್ತಕಗಳು ಕೊಂಡ್ಕೊಂಡ್ವಿ, ಒಂದಿಷ್ಟು ನೈಸರ್ಗಿಕ ಕೃಷಿ ಪುಸ್ತಕಗಳನ್ನು ಕೊಂಡ್ಕೊಂಡು ಅಭ್ಯಾಸ ಮಾಡಿದೆ. ಅದೆಲ್ಲ ಮಾಡ್ತಾ ಮಾಡ್ತಾ ನಾನು ಇಲ್ಲ ಚೇಂಜ್ ಮಾಡ್ಬೇಕು ಅಂತ ಬದಲಾವಣೆ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿ ಬಾಳೆ ಆಗಿದೆ. ಬಾಳೆ ಮತ್ತೆ ನುಗ್ಗಿಯನ್ನ ಇಟ್ಟು ಜೀರೋ ಕಲ್ಟಿವೇಶನ್ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿಯನ್ನ ಪ್ರಾರಂಭ ಮಾಡಿದೆ. ಹೊಲ ಉಳುಮೆ ಮಾಡೋದನ್ನ ಬಿಟ್ಬಿಟ್ವಿ. ಅವತ್ತಿನಿಂದ ನಾನು 2002-03 ಇಲ್ಲಿವರೆಗೆ ಹೊಲ ಉಳುಮೆ ಮಾಡಿಲ್ಲ ಜಮೀನನ್ನ. ಈ ಕಳೆಗಳನ್ನ ಯಾವ ರೀತಿ ನಿರ್ವಹಣೆ ಮೊದಲು ಮೊದಲು ಎಲ್ಲ ಏನು ಮಾಡ್ತಿರ್ಲಿಲ್ಲ ನಾವು. ಹಿಂದೆಲ್ಲ ಏನಾಗ್ತಿತ್ತು ಅಂದ್ರೆ ಆ ತರದ ಸಮಸ್ಯೆಗಳೇನು ಬರ್ತಾ ಇರ್ಲಿಲ್ಲ. ಆದ್ರೆ ಇತ್ತೀಚೆಗೆ ಏನಾಯ್ತು ಅಂತ ಹೇಳಿದ್ರೆ ಈ ಕೂಲಿ ಕಾರ್ಮಿಕರ ಸಮಸ್ಯೆ ಶುರುವಾಯ್ತು. 3-4 ಕಡೆ ಹುಲ್ಲು ಬೆಳೆದ್ಬಿಡ್ತದೆ, ಒಳಗ್ ಓಡಾಡೋದ್ ಕಷ್ಟ, ಈಗ ಬೇರೆ ಬೇರೆ ವಿಷ ಜಂತುಗಳು ಈ ತರದ್ದೆಲ್ಲ ಆಗ್ಬಿಟ್ಟು ಕೂಲಿಯರದು ಸ್ವಲ್ಪ ಅವ್ರ ರಕ್ಷಣೆ ಬೇಕಲ್ಲ. ಹಂಗಾಗಿ ಇಲ್ಲ ಸರ್ ನಾವ್ ಹಿಂಗಿದ್ರೆ ಬರಲ್ಲ ನಿಮ್ ಜಮೀನುಗಳಿಗೆ ಅಂದ್ರು. ಅವಾಗಿನಿಂದ ಹೊಲ ಕಲ್ಟಿವೇಶನ್ ಮಾಡಂಗಿಲ್ಲ, ಏನ್ ಮಾಡ್ಬೇಕು. ಒಂದು ನಾನು ಕಳೆನಾಶಕ ಪದ ಬಳಸಬಾರ್ದು, ಆದ್ರೆ ಅನಿವಾರ್ಯ ಕಾರಣಕ್ಕೆ ನಾನು ಒಂದ್ಸಲ ಕಳೆನಾಶಕ ಹೊಡೆಯುವ ಪರಿಸ್ಥಿತಿ ಬಂತು ವರ್ಷದಲ್ಲಿ ಒಂದ್ಸಲ. ಈಗ ಅದನ್ನೇ ನಾವು ಮುಂದುವರಿಸ್ತಾರೆ. ಈಗ ಅದಕ್ಕೆ ಆಲ್ಟರ್ನೇಟ್ ಸಿಗ್ತಾ ಇಲ್ಲ ನಮ್ಗೆ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಒಂದು ಹೊಲ ಕಲ್ಟಿವೇಶನ್ ಮಾಡ್ಬೇಕು, ಇಲ್ಲ ಅಂತ ಹೇಳಿದ್ರೆ ಬೇರೆದೇನಾದ್ರೂ ದಾರಿ ಹುಡುಕೋಬೇಕು. ಸಾವಯವದಲ್ಲಿ ಪ್ರಯತ್ನಗಳು ಮಾಡ್ತಾರೆ. ಕಳೆನಾಶಕ ಸಿಂಪಡಣೆ ಮಾಡ್ತಿರಲ್ಲ, ಎಲ್ಲೇ ಒಂದ್ ಕಡೆ ಅನ್ಸಲ್ಲ ನಿಮಗೆ ಈ ರಾಸಾಯನಿಕ ಕಳೆನಾಶಕಗಳನ್ನ ಸಿಂಪಡಣೆ ಮಾಡೋದಕ್ಕಿಂತ ನಮ್ಗೆ ಸುಲಭವಾಗಿ ಈಗ ಕಳೆಗಳನ್ನ ನಾವು ಉಳುಮೆ ಮಾಡಿ ತೆಗಿಬಹುದಲ್ಲ? ಉಳುಮೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಈ ಭೂಮಿ ಸಡ್ಲ ಆಗ್ತದೆ, ಬೇರುಗಳು ಸಡ್ಲ ಆಗ್ತದೆ, ಬೇರುಗಳಿಗೆ ಗಾಯ ಆಗ್ತದೆ. ನೋಡಿ ಸಣ್ಣ ಚರ್ಮ ಗಾಯ ಆದ್ರೆ ನಮಗೆ ಎಷ್ಟು ನೋವಾಗುತ್ತೆ, ಅದು ಮಾಯ್ಲಿಕ್ಕೆ ಎಷ್ಟೋ ದಿನಗಳು ಬೇಕು. ಅಂತದ್ದು ನಿರಂತರವಾಗಿ ನಾವು ಉಳುಮೆ ಮಾಡ್ಕಂತ ಹೋದ್ರೆ ಬೇರುಗಳು ಹರಿತದೆ, ಬೇರುಗಳಿಗೆ ಗಾಯ ಆಗ್ತದೆ. ಆಮೇಲೆ ಅಲ್ಲಿರ್ತಕ್ಕಂತ ಮಣ್ಣು ಏನು ಮಣ್ಣಿನ ಏನು ಪದರಗಳಿದಾವಲ್ಲ, ಪದರಗಳು ಚದುರಿ ಹೋಗ್ಬಿಡುತ್ತೆ. ಅಂತ ಸಂದರ್ಭದಲ್ಲಿ ಅಲ್ಲಿ ಎರೆಹುಳುಗಳ ಒಂದು ಜೀವಕ್ಕೂ ಕೂಡ ಹಾನಿ ಆಗುತ್ತೆ. ಇದರಲ್ಲಿ ಕೂಡ ಆಗಿದೆ, ಆಗುತ್ತಾನೆ ಆಗಲ್ಲ ಅಂತ ಹೇಳಲ್ಲ ನಾನು. ಅದರಲ್ಲಿ ಕಳೆನಾಶಕ ರಾಸಾಯನಿಕ ಒಂದು ಕಳೆನಾಶಕಗಳನ್ನ ಬಳಕೆ ಮಾಡೋದ್ರಿಂದ ಭೂಮಿಯ ತನ್ನ ಒಂದು ಸತ್ವವನ್ನೇ ಕಳ್ಕೊಳ್ಳುತ್ತೆ, ಮಣ್ಣು ಸಾಯುತ್ತೆ. ಅಂದ್ರೆ ಮಣ್ಣಿನಲ್ಲಿ ಇರತಕ್ಕಂಥ ಜೀವಕೋಶಗಳೆಲ್ಲ ನಾಶ ಆಗ್ತವೆ, ಮುಂದಿನ ಒಂದು ಪೀಳಿಗೆಗೆ ನಾವು ವಿಷ ಕೊಟ್ಟಂಗಾಗುತ್ತೆ ಅಂತೇಳಿ ಸಾಕಷ್ಟು ರೈತರ ಅನುಭವ ಇದೆ. ಅದನ್ನ ನಾವು ಗಮನಿಸಿದಾಗಲೂ ನಮಗೆ ಗೊತ್ತಲ್ಲ. ಅದು ಈ ನಿಟ್ಟಿನಲ್ಲಿ ಯೋಚನೆ ಮಾಡಬಹುದಾಯ್ತಲ್ಲ ನೀವು? ಅದು ನನ್ನ ಗಮನಕ್ಕೆ ಕೂಡ ಬಂದಿದೆ, ಈ ತರ ಮಾಡಬಾರ್ದು ಅನ್ನೋದು ಗಮನಕ್ಕೆ ಬಂದಿದೆ. ಈಗ ಅನಿವಾರ್ಯ ಏನಾಗಿದೆ ಅಂದ್ರೆ ನಾನು ಈಗ ಉದ್ಯೋಗ ಮಾಡ್ತಾ ಇದ್ದೀನಿ, ನನಗೆ ಸಿಗೋದು ಒಂದಿನ ರಜಾ. ಆ ಒಂದೆರಡು ದಿವಸದಲ್ಲೇ ನಾನು ಕೆಲಸ ಮಾಡ್ಕೋಬೇಕು. ಪೂರ್ತಿ ಆಶ್ರಯ ಏನಾಗಿದೆ ನಂದು, ಎಲ್ಲ ಕಾರ್ಮಿಕರ ಮೇಲೆ ಆಶ್ರಯ ಇದೆ ನನಗೆ. ಈಗ ಅವ್ರನ್ನ ಕೂಡ ನಾನು ಅವಲಂಬಿಸಿಕೊಂಡಿರೋದ್ರಿಂದ ಅನಿವಾರ್ಯ ಕಾರಣಕ್ಕೆ ನನಗೆ ಮನಸ್ಸು ಇಲ್ಲದೆ ಇದ್ರು ಕೂಡ ಒಪ್ಕೋಬೇಕಾದಂತ ಪರಿಸ್ಥಿತಿಗಳಿದೆ. ನಾನು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಇದರಿಂದ ಹೊರಗೆ ಬರ್ತೀನಿ ಅಂತಕ್ಕಂಥದ್ದು ಒಂದು ಇದೆ ನನಗೆ ಆಶಾಭಾವನೆ ಇದೆ. ರಾಸಾಯನಿಕ ನಾಶಕಗಳು ಕಳೆನಾಶಕಗಳು ಖಂಡಿತ ಹಾನಿಯನ್ನ ಮಾಡ್ತದೆ, ಅದರಲ್ಲಿ ಎರಡು ಮಾತಿಲ್ಲ. ಈಗ ಮಾತಾಡ್ತಾ ನೀವು ಒಂದು ಮಾತಾಡಿದ್ರ, ಈಗ ನಾವು ಕಾಲೇಜಿನ ಒಂದು ಪ್ರಾಂಶುಪಾಲರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀವಿ ಅಂತ ಹೇಳಿದ್ರ, ಅಂದ್ರೆ ಎಲ್ಲೇ ಒಂದ್ ಕಡೆ ಅನಿಸ್ಲಿಲ್ಲ ನಿಮಗೆ ಸಾಕಷ್ಟು ಕೈ ತುಂಬಾ ನಮಗೆ ಸಂಬಳ ಬರ್ತಾ ಇದೆ, ಈ ಕೃಷಿ ಯಾಕಪ್ಪ ಅಂತ ಅನ್ಲಿಲ್ಲ? ಯಾಕೆ ಇಷ್ಟೊಂದು ಕೃಷಿಗೆ ನಿಮಗೆ ಆಸಕ್ತಿ? ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಈಗ ಒಂದು ಜಮೀನ್ ಇದೆ ನಮಗೆ, ಪೂರ್ವಜರು ಮಾಡಿಕೊಟ್ಟಂತ ಜಮೀನುಗಳು ಉಳಿದು ಬಿಟ್ಟಿದೆ, ಅದನ್ನ ಒಂದ್ ಕಡೆ ಉಳಿಸ್ಕೋಬೇಕು. ಮತ್ತೆ ನಮ್ದೇ ಆಗಿರ್ತಕ್ಕಂತ ಕೃಷಿನಲ್ಲಿ ಒಂದು ಪದ್ಧತಿಯನ್ನ ನಿರ್ಮಾಣ ಮಾಡಬೇಕು, ಮತ್ತೆ ನಮಗೆ ಒಂದು ಹೊಸ ಮಾದರಿಯನ್ನ ಸೃಷ್ಟಿ ಮಾಡಿ ಕೊಡಬೇಕು ಸಮಾಜಕ್ಕೆ. ನಾವು ಈಗ ನನಗೆ ಒಂದ್ ಕಡೆ ಸುಖವಾಗಿರ್ಬೋದಾಗಿತ್ತು, ನೌಕರಿ ಮಾಡ್ಕೊಂಡು ಸಂಬಳ ತಗೊಂಡು ಪಟ್ಟಣದಲ್ಲಿ ಹೋಗಿ ಇರ್ಬೋದಾಗಿತ್ತು. ಒಂದಿಷ್ಟು ಏನಾದ್ರೂ ನಮ್ಮದೇ ಆಗಿರ್ತಕ್ಕಂತ ರೀತಿಯ ಒಂದು ಹೊಸ ಮಾದರಿಯನ್ನ ಕೃಷಿನಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಹಂಬಲ ಬಂತು ನನಗೆ. ಮತ್ತೆ ನನ್ನ ಅನೇಕ ಜನ ಸ್ನೇಹಿತರುಗಳು ಕೃಷಿ ಕುಟುಂಬದಿಂದಲೇ ಬಂದಿದ್ದು, ಕೃಷಿಯಲ್ಲಿ ಅಪಾರವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ಸ್ನೇಹಿತರಿದ್ದಾರೆ. ಅವ್ರದ್ದು ಒಂದಿಷ್ಟು ನನಗೆ ಪ್ರೇರಣೆ ಆಯ್ತು, ನಾನು ಕೂಡ ಇದರಲ್ಲಿ ಒಂದಿಷ್ಟು ಮಾಡಬೇಕು ಪ್ರಯತ್ನಗಳನ್ನ ಅನ್ನೋದು ಬಂತು. ಆ ಕಾರಣಕ್ಕಾಗಿ ನಾನು ಪ್ರಯತ್ನ ಮಾಡಿದೆ. ಸುಮಾರು ಇದಕ್ಕಾಗಿನೇ ನಾವು ಬೇರೆ ಬೇರೆ ಜಿಲ್ಲೆಗಳಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳನ್ನು ಕೂಡ ಸುತ್ತಾಡಿ ಸ್ನೇಹಿತರು ಕೂಡಿ ಅಥವಾ ನಮ್ಮ ರೈತರನ್ನ ಕೂಡಿ ಒಂದು ಅಧ್ಯಯನ ಪ್ರವಾಸಗಳನ್ನು ಮಾಡಿದೀವಿ. ಹೊಸ ಹೊಸ ಬದಲಾವಣೆಗಳನ್ನ ಏನ್ ಮಾಡ್ಕೋಬಹುದು, ಏನನ್ನ ನಾವು ಬೇರೆ ರೈತರಿಂದ ಕಲಿಯಬಹುದು, ಅದರ ಮೂಲಕ ನಮ್ಮ ಒಂದು ಭೌಗೋಳಿಕ ಪರಿಸ್ಥಿತಿಗೆ ಏನೆಲ್ಲ ಸಾಧ್ಯತೆಗಳಿದೆ ಬದಲಾವಣೆ ತರಲಿಕ್ಕೆ ಅಂತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದೀವಿ. ಈಗ ಕೃಷಿಯಲ್ಲಿ ಸಾಕಷ್ಟು ಆಸಕ್ತಿ ಬರಬೇಕು ಅಂತಂದ್ರೆ, ಈಗ ನೀವು ಓದ್ಕೊಂಡು ಇದ್ದಂತವ್ರು ಅಂದ್ರೆ ಬಾಲ್ಯದಲ್ಲಿ ಏನಾದ್ರೂ ಕೃಷಿ ಬಗ್ಗೆ ನಿಮಗೆ ಆಸಕ್ತಿ ಇತ್ತ, ಅದರ ಅನುಭವ ಇತ್ತ ನಿಮಗೆ? ಇಲ್ಲ, ಕೃಷಿ ಅಂದ್ರೆ ಪೂರ್ತಿ ಆಸಕ್ತಿ ಇರ್ಲಿಲ್ಲ. ಮನೆಯಲ್ಲಿ ಕೃಷಿ ಕೆಲಸ ಮಾಡ್ತಾ ಇದ್ರು. ನಮ್ಮ ಫಾದರ್ ಕೂಡ ಟೀಚರೇ, ಅವರು ಹೈಸ್ಕೂಲ್ ಟೀಚರ್ ಆಗಿದ್ದಂತವ್ರು. ಆದ್ರೆ ನಮ್ಮ ತಾಯಿ ಹಳ್ಳಿನಲ್ಲೇ ಇದ್ರು, ಟೀಚರ್ ಆಗಿದ್ರು ಕೂಡ ನಮ್ಮ ಫಾದರು ಬೇರೆ ಊರಲ್ಲಿ ಹೋಗಿ ಇರ್ಲಿಲ್ಲ. ನಮ್ಮ ತಾಯಿ ಹಳ್ಳಿನಲ್ಲೇ ಇದ್ರು, ಹಳ್ಳಿನಲ್ಲೇ ಇದ್ರಿಂದ ನಮ್ಮ ತಾಯಿ ಜೊತೆಗೆ ನಾವು ಜಮೀನಿನ ಕೃಷಿ ಕೆಲಸಗಳೆಲ್ಲ ಮಾಡ್ತಾ ಇದ್ವಿ. ಅದಿಷ್ಟು ಬಿಟ್ರೆ ಬಹಳ ಆಳವಾದಂತ ಒಂದು ಕೃಷಿಯ ಜ್ಞಾನ ನನಗೇನು ಇರಲಿಲ್ಲ. ಆದ್ರೆ ನಾನು ಕಳೆದ ಒಂದು 25 ವರ್ಷದ ಹಿಂದಿಂದ ಸ್ವಯಂ ಪ್ರೇರಿತನಾಗಿ ಒಂದಿಷ್ಟು ಏನಾದರೂ ಕೃಷಿನಲ್ಲಿ ಹೊಸ ತರದ್ದು ಮಾಡಬೇಕು, ಖರ್ಚಿಲ್ಲದ ರೀತಿಯ ಕೃಷಿಯನ್ನ ಸಮಾಜಕ್ಕೆ ಒಂದು ಮಾದರಿಯನ್ನ ನೀಡಬೇಕು ಅಂತಕ್ಕಂಥ ಪ್ರಯತ್ನವನ್ನ ಈ ಪಾಳೇಕರವರ ನಶೆ ಕೃಷಿ ಪದ್ಧತಿಯಿಂದ ಆಲೋಚನೆ ಮಾಡಿದ್ದಷ್ಟೇನೆ. ಈಗ ಸಮಗ್ರ ಒಂದು ತೋಟಗಾರಿಕಾ ಬೆಳೆಗಳು ಅಂತಂದ್ರೆ ಎಷ್ಟು ಎಕರೆ ಒಳಗಡೆ ಏನೇನು ಬೆಳೀತಾ ಇದ್ದೀರಾ? ನಮ್ದು ಒಟ್ಟು ಜಮೀನು ಒಂದು 25 ಎಕರೆ ಇದೆ. ಅದರಲ್ಲಿ ನಾನು ಒಂದು 10 ಎಕರೆಯನ್ನ ಸದ್ಯಕ್ಕೆ ಮಾದರಿಯಾಗಿ ತಗೊಂಡಿದ್ದೀನಿ. ಇನ್ನು 15 ಎಕರೆ ಬೇರೆ ಇದೆ, ಅದು ಅದನ್ನೇ ನಾನು ಎಷ್ಟು ಜವಾಬ್ದಾರಿ ತಗೊಂಡಿಲ್ಲ. ಈಗ ಮಾದರಿಯಾಗಿ ಅಂತಂದ್ರೆ ಯಾವ ರೀತಿ ಮಾದರಿಯಾಗಿ ಅಂತ ಹೇಳಿದ್ರೆ, ಪೂರ್ತಿ ನೈಸರ್ಗಿಕ ಕೃಷಿಗೆ ಒಳಪಡಿಸಿದ್ದೀನಿ. ನನ್ನ ತೋಟಗಾರಿಕೆಯನ್ನು ಮಾಡ್ಕೊಂಡಿದ್ದೀನಿ. ಒಂದು 6 ಎಕರೆ ಅಡಿಕೆ ಇದೆ, ಅಡಿಕೆ ಮತ್ತೆ ತೆಂಗು ಇದೆ. ಅದರಲ್ಲಿ ಹಿಂದೆಲ್ಲ ಬಾಳೆಯನ್ನ ಹಾಕಿದ್ವಿ, ನುಗ್ಗೆ ಹಾಕಿದ್ವಿ, ಆಮೇಲೆ ಪೆಪ್ಪರ್ ಕೂಡ ಹಾಕಿದ್ದೆ ನಾನು, ಕಾಳು ಮೆಣಸು ಕೂಡ ಹಾಕಿದ್ದೆ. ಆದ್ರೆ ಶೀತ ಜಾಸ್ತಿ ಆಗಿ ಮಳೆ ಜಾಸ್ತಿ ಆಗಿ ಕಳೆದ ಒಂದು 3-4 ವರ್ಷದಿಂದ ಅದು ಪೇಪರ್ ಪೂರ್ತಿ ಹೋಯ್ತು, ಅದು ಕೊಳತು ಹೋಯ್ತು. ಈಗ ತೆಂಗು ಇದೆ ಮತ್ತೆ ಅಡಿಕೆ ಇದೆ, ಅದು ಜೀರೋ ಕಲ್ಟಿವೇಶನ್ ಅಲ್ಲಿ ಇದೆ. ಮತ್ತೆ ಇನ್ನೊಂದು 4 ಎಕರೆನಲ್ಲಿ ಹಣ್ಣಿನ ಗಿಡಗಳಿದೆ. ಏನೇನು ಹಣ್ಣಿನ ಗಿಡಗಳು ಹಾಕಿದ್ರೆ? ಹಣ್ಣಿನ ಗಿಡಗಳು ಅಂದ್ರೆ ನೇರಳೆ ಇದೆ ಮೇಜರು, ನೇರಳೆ ಒಳಗಡೆ ಸೀತಾಫಲ ಇದೆ, ಇನ್ನೊಂದು ಸ್ವಲ್ಪ ಬೇಲ ಇದೆ, ಅದ್ರ ಒಳಗಡೆ ಮತ್ತೆ ಶ್ರೀಗಂಧವನ್ನ ಹಾಕಿದ್ದೀನಿ. ಇಷ್ಟು ಬೆಳೆಗಳನ್ನ ಇಟ್ಕೊಂಡಿದೀವಿ. ಕಷ್ಟ ಅಂತಾರೆ ಅಂದ್ರೆ ಕಳ್ಳರ ಕಾಟ ಜಾಸ್ತಿ. ಹೌದು, ಶ್ರೀಗಂಧ ಈ ಕಷ್ಟ ಇದೆ, ಬೆಳೆಯೋದು ಕಷ್ಟ ಅಲ್ಲ, ರಕ್ಷಣೆ ಮಾಡೋದು ಕಷ್ಟ ಇದೆ ಅಂತ ಇದೆ. ನೋಡೋಣ, ಮುಂದಿನ ದಿನಗಳಲ್ಲಿ ಸರ್ಕಾರ ಬೇರೆ ಬೇರೆ ಕ್ರಮವನ್ನು ವಹಿಸ್ತಾ ಇದೆ. ರೈತರ ಸುರಕ್ಷತೆಗಾಗಿ ಅನೇಕ ಕಾರ್ಯಕ್ರಮಗಳನ್ನ ಅರಣ್ಯ ಇಲಾಖೆ ವತಿಯಿಂದ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಅದರ ಒಂದು ರಕ್ಷಣೆ ನಮಗೆ ಮುಂದಿನ ದಿನಗಳಲ್ಲಿ ಸಿಗ್ಬಹುದು ಅಂತಕ್ಕಂತ ಒಂದು ಆಶಾಭಾವನೆ ನಮ್ಮಲ್ಲಿ ಇರೋದ್ರಿಂದ ನೋಡೋಣಂತೆ, ಪ್ರಯತ್ನ ಮಾಡೋಣ. ಅಟ್ ಲೀಸ್ಟ್ ಕೊನೆ ಪಕ್ಷ ನಾವು ಒಳ್ಳೆ ಗಾಳಿ ಕೊಡಕ್ಕಾದ್ರೂ ಬೆಳಿತೀವಲ್ಲ, ಒಂದು ಇರುತ್ತೆ. ಇನ್ನು ಉಳಿದ ಬೆಳೆಗಳಿದಾವೆ, ಶ್ರೀಗಂಧ ಜೊತೆಗೆ ಬೇರೆ ಬೆಳೆಗಳಿದಾವೆ, ಅದರಿಂದ ಒಂದಿಷ್ಟು ಆದಾಯ ಬರ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಆ ದೇವರನ್ನ ನಾವು ಬೇಡ್ಕೊಳ್ತೀವಿ ಅಷ್ಟೇ, ಅದು ರಕ್ಷಣೆ ಮಾಡ್ಕೊಡಪ್ಪ ಅಂತ. ಅದಕ್ಕಿಂತ ಬಿಗಿಲಾಗಿ ಏನು ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಕಳ್ಳರನ್ನ ನಾವು 24 ಗಂಟೆ ಕಾಯಕ್ಕಾಗಲ್ಲ. ಮತ್ತೆ ರಕ್ಷಣೆ ಇಟ್ಕೊಂಡು ಅದೆಲ್ಲ ಮಾಡ್ಲಿಕ್ಕೆ ಅಷ್ಟೊಂದು ಹಣಕಾಸಿನ ಒಂದು ಲಭ್ಯತೆ ನಮ್ಗಿರಲ್ಲ, ಅದರಲ್ಲಿ ಎಷ್ಟು ಬರುತ್ತೆ ಏನು ಗೊತ್ತಿಲ್ಲ ಭವಿಷ್ಯದಲ್ಲಿ. ಈಗ 8 ಎಕರೆ ಜಮೀನಿನಲ್ಲಿ 6 ಎಕರೆ ಅಡಿಕೆ ತೋಟ ಮಾಡಿದ್ವಿ ಅಂತ ಹೇಳಿದ್ರೆ, ಅದರಲ್ಲಿ ಅಡಿಕೆ ಮತ್ತು ತೆಂಗನ್ನ ಹಾಕಿದ್ರ, ಇನ್ನ ಉಳಿದ ಜಮೀನಿನಲ್ಲಿ ಈಗ ಸಾಕಷ್ಟು ಹಣ್ಣಿನ ಗಿಡಗಳು, ಈಗ ಶ್ರೀಗಂಧ, ಇವನ್ನೆಲ್ಲ ಬೆಳೀತಾ ಇದ್ವಿ ಅಂತ ಹೇಳಿದ್ರ, ಅಂದ್ರೆ ಸಾಕಷ್ಟು ಜನ ರೈತರನ್ನ ನೋಡ್ತಾ ಇದ್ವಿ, ಇರೋ ಜಮೀನಿಗೆಲ್ಲ ಅಡಿಕೆ ಹಾಕಿ ಕೂತ್ಕೊಂಡ್ಬಿಡ್ತಾರಲ್ವಾ, ಅಂತದ್ರಲ್ಲೂ ನೀವು ಬೇರೆ ಬೇರೆ ಒಂದು ತೋಟಗಾರಿಕಾ ಬೆಳೆಗಳನ್ನ ಬೆಳಿಬೇಕಂತ ಯಾಕೆ ಮನ್ಸ್ ಮಾಡಿದೀರಾ? ಈಗ ನಾವು ಅಡಿಕೆ ಬೆಳೀತಾ ಇದೀವಿ, 6 ಎಕರೆ ಅಡಿಕೆ ಇದೆ ನನಗೆ, ಹತ್ತಿರ ಒಂದು 16-18 ಲಕ್ಷ ರೂಪಾಯಿ ಅಡಿಕೆ ಬೆಳೆ ಬೆಳೀತಾ ಇದೀವಿ ಈಗಿನ ರೇಟ್ ಅಲ್ಲಿ ಕೂಡ, ಹಿಂದೆ ಕೂಡ. ಅದರಲ್ಲಿ ಬೆಳೀತಕ್ಕಂತ ಅಡಿಕೆನಲ್ಲಿ ವರ್ಷಕ್ಕೆ 1 ಕೆಜಿ ಅಡಿಕೆನೂ ತಿನ್ನಲ್ಲ ನಾವು. ಅವಾಗ ಅನಿಸ್ತು ನನಗೆ, ಇದು ಏನ್ ಪ್ರಯೋಜನ ಆಯ್ತು, ತಿನ್ನದೇ ಇಲ್ಲ ನಾವು, ತಿನ್ಲದ್ ಬೆಳೆದ್ ಏನ್ ಪ್ರಯೋಜನ ಆಯ್ತು ಅಂತ ಅನಿಸ್ತು. ಅದಕ್ಕೆ ತಿನ್ನೋದೇನಾದ್ರೂ ಬೆಳಿಬೇಕು. ನೈಸರ್ಗಿಕ ಕೃಷಿನಲ್ಲಿ ಏನಿತ್ತು ಅಂದ್ರೆ ಸಮಗ್ರ ಕೃಷಿ ಮಾಡ್ಕೊಂಡು ಹೋಗ್ಬೇಕು, ಒಂದಿಷ್ಟು ತಿನ್ನೋದನ್ನ ಕೊಡ್ಬೇಕು ಜನಕ್ಕೆ. ನಮಗೇನಂತಾರೆ ಅಂತ ಹೇಳಿದ್ರೆ, ನಮ್ಮ ಮಧ್ಯ ಕರ್ನಾಟಕ ಭಾಗ ಇದೆಯಲ್ಲ, ಇದನ್ನ ಫುಡ್ ಬೌಲ್ ಅಂತ ಕರೀತಾರೆ. ಮಧ್ಯ ಕರ್ನಾಟಕ ಭಾಗನ ಅಂದ್ರೆ ಆಹಾರದ ಒಂದು ಬೊಗುಣಿ ನಮ್ದು. ಹೆಚ್ಚು ಆಹಾರ ಉತ್ಪಾದನೆ ಮಾಡ್ತೀವಿ, ಎಲ್ಲಾ ತರದ ಆಹಾರ, ಕಾಳು ಕಡೆ, ಬೇಳೆಕಾಳುಗಳು, ಹಣ್ಣು ಹಂಪಲು, ತರಕಾರಿಗಳು, ಯಾವ್ದು ಬೇಕಾದ್ರೂ ಬೆಳಿಬಹುದು. ನಮ್ಮಲ್ಲಿ ಅಷ್ಟೊಂದು ಉತ್ಕೃಷ್ಟವಾಗಿರ್ತಕ್ಕಂಥ ಭೂಮಿ ಮತ್ತು ಅವಗುಣ ಇದೆ ನಮಗೆ, ಅವಗುಣ ಏನಿದೆ, ಒಳ್ಳೆ ನೀರಿದೆ. ಅಂತದ್ರಲ್ಲಿ ಈ ಅಡಿಕೆ ಏನಾದ್ರೂ ಜೂಜ್ ಆಗ್ಬಿಟ್ಟಿತ್ತು ಒಂದು ಕಾಲಕ್ಕೆ, ಈಗ ಸ್ವಲ್ಪ ಏನ ಮಳೆ ಚೆನ್ನಾಗ್ತಾ ಇದೆ, ಕೆರೆಗಳೆಲ್ಲ ಒಂದು ಸಿರಿಗೆರೆ ಶ್ರೀಗಳ ಒಂದು ಪ್ರೋತ್ಸಾಹದಿಂದ ಮತ್ತೆ ಆಶೀರ್ವಾದದಿಂದ ಕೆರೆಗಳು ತುಂಬ್ತಾ ಇದೆ, ಇದೆಲ್ಲ ಆಗಿದೆ, ಈಗ ಸರಿ ಇದೆ. ಮುಂದಿನ ದಿನಗಳಲ್ಲಿ ನೀರು ಹೀಗೆ ಇರುತ್ತೆ ಅಂತ ಹೇಳಕ್ ಬರಲ್ಲ. ಹಾಗಾಗಿ ಅಡಿಕೆ ಅಂದ್ರೆ ಹೆಚ್ಚು ನೀರನ್ನ ಬಿಡ್ತಕ್ಕಂಥ ಒಂದು ಬೆಳೆ. ನಾನು ಅದಕ್ಕೆ ಯೋಚನೆ ಮಾಡಿದ್ದೇನು ಅಂತ ಹೇಳಿದ್ರೆ, ಇದಕ್ಕೆ ನಾನು ಪಾಳೇಕರ್ ಸಾಹೇಬ್ರು ನೆನೆಸಲೇಬೇಕು, ಅವ್ರ ಮಾರ್ಗದರ್ಶನ ಪಡ್ಕೊಂಡೆ ನಾನು, ದೂರವಾಣಿ ಕರೆ ಮಾಡಿ ಮಾತಾಡಿ ಏನ್ ಮಾಡ್ಬೇಕು ಭವಿಷ್ಯದಲ್ಲಿ, ಫ್ರೂಟ್ಸ್ ಮಾಡ್ಬಿಡು ಅಂತ ಹೇಳಿದ್ರು ಅವರು. ಯಾವಾಗಾದ್ರೂ ನಿಮಗೆ ತಿನ್ನಕಾಗುತ್ತೆ, ಕೊನೆ ಪಕ್ಷ ಏನಾದ್ರೂ ಜನ ತಿಂತಾರೆ, ಪಶು ಪಕ್ಷಿಗಳಾದ್ರೆ ತಿಂತವೆ, ಅದಾದ್ರೂ ಒಂದು ಪುಣ್ಯ ಬರುತ್ತೆ, ಬರೀ ಅಡಿಕೆ ಮಾಡಿ ಏನ್ ಮಾಡ್ತೀಯ ಅಂತ ಹೇಳಿದ್ರು ಅವರು. ಅದನ್ನ ನಾನು ಆದರ್ಶವಾಗಿ ಇಟ್ಕೊಂಡು ಆಯ್ತು ಮಾಡೋಣ, ಅದರಲ್ಲಿ ಹಣ ಬರುತ್ತಾ ಬಿಡುತ್ತಾ ನೋಡೋಣ, ಆಮೇಲೆ ಒಂದು ಪ್ರಯತ್ನ ಮಾಡೋಣ ಅಂತ ನಾನು ಸುಮಾರು ಒಂದು 7-8 ವರ್ಷಗಳ ಹಿಂದೆ ಈ ಹಣ್ಣಿನ ಆಗ್ತಕ್ಕಂತ ಪ್ರಯತ್ನವನ್ನ ಮಾಡಿದೆ. ಈಗೆಲ್ಲ ಫಸಲು ಬರ್ತಾ ಇದೆ, ನಮಗೆ ನೇರಳೆ ಶುರುವಾಗಿದೆ, ಒಂದ್ 2-3 ವರ್ಷ ಆಯ್ತು, 4 ವರ್ಷದಿಂದ ಸೀತಾಫಲ ಬರ್ತಾ ಇದೆ, ಸ್ವಲ್ಪ ಬೇಲ ಬರ್ತಾ ಇದೆ. ಅಂದ್ರೆ ಹಣ್ಣಿನ ಬೆಳೆಗಳು ಅಂತಂದ್ರೆ ಮಿಶ್ರ ಪದ್ಧತಿಯಲ್ಲಿ ಬೆಳೀತಾ ಇದ್ರೆ ಬೆಳೀತಾ ಯಾವ ರೀತಿ ಬೆಳೀತಾ ಇದ್ರ ಮಿಶ್ರ ಪದ್ಧತಿಯಲ್ಲಿ? ಅಂದ್ರೆ ಮಿಶ್ರ ಪದ್ಧತಿ ಅಂದ್ರೆ ಈಗ ಏನಾಯ್ತು, ಒಂದು 24 ಅಡಿಗೆ ಒಂದು ಅಂತರದಲ್ಲಿ ನೇರಳೆ ಇಟ್ಟಿದ್ದೀನಿ, ಅವುಗಳ ಮಧ್ಯದಲ್ಲಿ ಸೀತಾಫಲ ಕೊಟ್ಟಿದ್ದೀನಿ ಮಧ್ಯದಲ್ಲಿ. ಈಗ ಸೀತಾಫಲದಾಗ ಸಾಕಷ್ಟು ತಳಿಗಳಿದ್ದಾವೆ, ಈಗ ಸೀಡ್ಲೆಸ್ ಅದು ನಿಮಗೆ ಸಾಕಷ್ಟು ಒಳ್ಳೆಯ ಒಂದು ತಳಿನು ಸಿಗುತ್ತೆ. ಈಗ ಬೇರೆ ಈಗೆಲ್ಲ ಕಾಡಿನಲ್ಲಿ ಬೆಳೆಯುವಂತ ಜಾತಿಯ ಒಂದು ಸೀತಾಫಲನು ಸಹ ಬೆಳೀತಾ ಇದ್ದಾರೆ, ನೀವು ಯಾವನ್ನ ಆಯ್ಕೆ ಮಾಡಿಕೊಂಡಿದ್ರ? ನೇರಳೆನಲ್ಲಿ ಒಂದು ಅರಬಾವಿ ಇದೆ, ಆಮೇಲೆ ಕಲ್ಕತ್ತಾ ವೆರೈಟಿ ಒಂದಿದೆ, ಬಾರ್ಡೋಲಿ ಇದೆ, 3 ವೆರೈಟಿಗಳನ್ನ ನಾನು ನೇರಳೆಯಲ್ಲಿ ಇಟ್ಕೊಂಡಿದ್ದೆ. ಒಂದಿಷ್ಟು ಜವಾರಿ ತಳಿ, ಸ್ಥಳೀಯ ಜವಾರಿ ತಳಿ ಸಸಿಗಳು ಕೂಡ ಇದಾವ ನಮ್ಮಲ್ಲಿ. ಅದ್ ಬಿಟ್ರೆ ಆಮೇಲೆ ಇದರಲ್ಲಿ ಸೀತಾಫಲದಲ್ಲಿ ಬಾಲನಗರ್ ಇದೆ, ಮತ್ತೆ ಬಾಲನಗರ್ ಬಿಟ್ರೆ ಇನ್ನೊಂದು NMK ಗೋಲ್ಡ್ ಇದೆ, ಎರಡು ತಳಿಗಳನ್ನ ಇಟ್ಕೊಂಡಿದ್ದೀನಿ. ಈಗ ಈ ವರ್ಷ ಅಂದ್ರೆ ಸಾಕಷ್ಟು ನೀವು ಒಳ್ಳೆ ಇಳುವರಿ ಪಡೆದ್ರಿ ಅಂತ ಹೇಳಿದ್ರ, ನೇರಳೆ ಒಂದು ಹಣ್ಣಿನ ಬೆಳೆಯಲ್ಲಿ ಅಂದ್ರೆ ಯಾವ ರೀತಿ ಅದನ್ನ ಎಲ್ಲ ಕೃಷಿಯಲ್ಲಿ ಒಂದು ವಿಧಾನಗಳನ್ನ ಅನುಸರಿಸಿಕೊಂಡು ಒಳ್ಳೆ ಉತ್ತಮವಾಗಿ ಬೆಳೆದ್ರೆ ಅಂತ ಹೇಳ್ತೀರಾ? ನೇರಳೆನಲ್ಲಿ ನಾವು ಸರಿಯಾಗಿ ಒಂದು ಪದ್ಧತಿಯನ್ನ ರೂಪಿಸಿಕೊಂಡ್ಬಿಟ್ರೆ ತುಂಬಾ ಸುಲಭ ಇದೆ, ಮತ್ತೆ ವಾತಾವರಣ ಅದಕ್ಕೆ ಸಪೋರ್ಟ್ ಮಾಡ್ಬೇಕು. ಈಗ ಕಾಡುಗೆ ತಳಿಗಳು ನೇರಳೆ ಸೀತಾಫಲ ಏನಿದಾವೆ, ಈಗ ಅರಣ್ಯ ತಳಿಗಳಿವೆಲ್ಲ, ಇವಕ್ಕೆ ಹೆಚ್ಚು ನೀರು ಬೇಕಾಗಲ್ಲ. ಈ ನೀರ್ ಜಾಸ್ತಿ ಆದ್ರೆ ಸಮಸ್ಯೆ. ಅದಕ್ಕೆ ನಮಗೆ ಈಗ ಮಳೆಗಾಲ ಮುಗೀತು ಅಂತ ಹೇಳಿದ್ರೆ ನಮಗೆ ಫೆಬ್ರವರಿ ತಿಂಗಳವರೆಗೆ ನೀರು ಕೊಡಬಾರದು ಇವಕ್ಕೆ, ಈ ಮಳೆಗಾಲ ಮುಗಿದ ತಕ್ಷಣ. ಅದಕ್ಕೆ ನೇರಳೆಗಾಗಿರ್ಬೋದು, ಸೀತಾಫಲಕ್ಕಾಗಿರ್ಬೋದು, ಬೇಲಕ್ಕಾಗಿರ್ಬೋದು, ಅವ ಯಾವಾಗ ಹೂ ಈಚು ಶುರುವಾಗುತ್ತೆ ಅವಾಗಿನಿಂದ ಸ್ವಲ್ಪ ಸ್ವಲ್ಪ ಸ್ವಲ್ಪ ನೀರನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು, ಅಲ್ಲಿವರೆಗೆ ನೀರ್ ಬೇಕಾಗಿಲ್ಲ. ಈ ವರ್ಷ ನೋಡ್ರಿ ನಮಗೆ ಏಪ್ರಿಲ್ 1st ವೀಕಲ್ಲಿ ಮಳೆ ಶುರುವಾಗಿರೋದು, ಇಲ್ಲಿವರೆಗೆ ಮಳೆ ಬಿಟ್ಟಿಲ್ಲ. ಉತ್ತಮವಾದ ಮಳೆ ಆಯ್ತು. ಒಂದ್ ಕಡೆ ಮಳೆ ಅಂತ ನೆನೆ ಮಳೆ, ನಮಗೇನ್ ಹಳ್ಳ ಕೊಳ್ಳ ತುಂಬಾ ಮಳೆ ಬಂದಿಲ್ಲ, ಕೆರೆ ಕಟ್ಟೆ ಮಳೆ, ನೆನೆ ಮಳೆ ಆಯ್ತು. ಇದು ಒಂಥರ ಬೇರೆ ಬೆಳೆಗಳಿಗೆ ಪೂರಕನೇ, ಆದ್ರೆ ಈ ತರದ ಹಣ್ಣು ತರಕಾರಿ ಬೆಳೆಗಳಿಗೆ ಅದು ನಮ್ಮ ವಾತಾವರಣಕ್ಕೆ ಒಳ್ಳೇದಲ್ಲ, ಆದ್ರೆ ಪ್ರಕೃತಿ ಏನು ಮಾಡ್ಲಿಕ್ಕೆ ಆಗಲ್ಲ. ಈಗ ನಿರಂತರವಾಗಿ ಮಳೆ ಬಂದಿದ್ರಿಂದ ಒಂದೇನಾಯ್ತು ಅಂತ ಹೇಳಿದ್ರೆ ತುಂಬಾ ಈಲ್ಡ್ ಕ್ರಾಪ್ ಬಂತು ನಮಗೆ, ಕ್ವಾಲಿಟಿ ಬರಲಿಲ್ಲ. ಕ್ವಾಲಿಟಿ ಯಾಕೆ ಬರಲಿಲ್ಲ? ಕ್ವಾಲಿಟಿ ಬರಲಿಲ್ಲ ಅಂದ್ರೆ ಅವು ಹೆಚ್ಚು ನೀರ್ ಕೇಳಲ್ಲ, ಬೈಕೆ ಮಾಡಲ್ಲ, ನೀರ್ ಹೆಚ್ಚು ಬಯಸಲ್ಲ ನಮ್ಮ ಹಣ್ಣಿನ ಗಿಡ. ಮಳೆ ಜಾಸ್ತಿ ಆಯ್ತು, ಮಳೆ ತುಂಬಾ ಜಾಸ್ತಿ ಆಯ್ತು, ಹಾರ್ವೆಸ್ಟ್ ಮಾಡೋಷ್ಟೊತ್ತಿಗೆ ಕೆಟ್ಬಿಡ್ತಿತ್ತು ಹಣ್ಣು. ಅಂದ್ರೆ ನಾವು ಕ್ವಾಲಿಟಿಯನ್ನು ಮಾರ್ಕೆಟ್ಗೆ ತಲುಪಿಸ್ಲಿಕ್ಕೆ ಆಗ್ಲಿಲ್ಲ, ಗ್ರಾಹಕರಿಗೆ ಒಳ್ಳೆ ಹಣ್ಣು ತಲುಪಿಸ್ಲಿಕ್ಕೆ ಆಗ್ಲಿಲ್ಲ. ಆರಂಭದಲ್ಲಿ ಸ್ವಲ್ಪ ಸಿಕ್ತು ಹಣ್ಣು ಒಳ್ಳೇದು, ಹೋಗ್ತಾ ಹೋಗ್ತಾ ಮಳೆ ಜಾಸ್ತಿ ಆದಂಗೆ ಮಾರ್ಕೆಟ್ ತಲುಪಿಸ್ಲಿಕ್ಕೆ ಆಗಲ್ಲ. ಆಮೇಲೆ ಮಳೆ ಬರ್ತಾ ಇದ್ರೆ ಗ್ರಾಹಕರು ಯಾರು ಬರಲ್ಲ ಕೊಳ್ಳಿಕ್ಕೆ. ಹೌದು, ಆ ಟೈಮ್ನಲ್ಲಿ ಹೆಚ್ಚು ಕೊಳ್ಳಲ್ಲ, ಹೊರಗ್ ಬರಲ್ಲ ಜನ ಕೊಳ್ಳಿಕ್ಕೆ, ಹೊರಗ್ ಬರ್ಲಿಕ್ಕೆ. ಯಾಕಂದ್ರೆ ಪಟ್ಟಣಕ್ಕೆ ಬರಬೇಕು, ಪಟ್ಟಣದ ಮೂಲಕನೇ ಬೇರೆ ಕಡೆ ಸರಬರಾಜ್ ಆಗ್ಬೇಕು ಹಣ್ಣು ಹಂಪಲು ತರಕಾರಿಗಳೆಲ್ಲ. ಗ್ರಾಹಕ ಒಳಗೆ ಹೊರಗ್ ಬರ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ, ಅದು ಒಂದು ನೇರಳೆ ಮೇಲೆ ನಮಗೆ ಕಷ್ಟ ಆಯ್ತು. ಈಗ ಬೇರೆ ಬೇರೆ ಕಡೆ ದೂರದ ಮಾರ್ಕೆಟ್ಗಳಿಗೆ ರಫ್ತು ಮಾಡುವಂತದ್ದು ಇದೆಲ್ಲ ಮಾಡಲಿಲ್ಲ ನೀವು? ನಾವು ಮಾಡಿದ್ವಿ ಬೇರೆ ಕಡೆ ಮಾಡಿದ್ದು ಅಂತ ಹೇಳಿದ್ರೆ ತುಂಬಾ ಜಾಸ್ತಿ ಅಂತ ಹೇಳಿದ್ರೆ ದಾವಣಗೆರೆ ಕೊಟ್ವಿ, ದಾವಣಗೆರೆ ಚಿತ್ರದುರ್ಗ ಸಪ್ಲೈ ಮಾಡಿದ್ವಿ, ಚಳ್ಳಕೆರೆ ಮಾಡಿದ್ವಿ, ಕೊಟ್ಟೂರಿಗೆ ಕೂಡ ಕೊಟ್ಟಿವಿ, ಬೇರೆ ಬೇರೆ ಕಡೆ ಹೋಯ್ತು. ಆದ್ರೆ ಏನು ಅಂತ ಹೇಳಿದ್ರೆ ಹಣ್ಣಿನ ಗುಣಮಟ್ಟದ್ದು ಈ ಮಳೆಯ ವಾತಾವರಣದ ಪ್ರಭಾವದಿಂದ ಬಿಸಿಲು ಕಾಣಲಿಲ್ಲ ನಾವು, ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ತು. ಆಮೇಲೆ ಸೀತಾಫಲ ಕೂಡ ತುಂಬಾ ಕ್ರಾಪ್ ಬಂತು ನಮಗೆ, ಸೈಜ್ ಬರಲಿಲ್ಲ. ಯಾಕೆ ಸೈಜ್ ಬರಲಿಲ್ಲ? ಸೈಜ್ ಶೀತದ ಪ್ರಭಾವದಿಂದ, ಅದನ್ನು ಮಳೆ ಪರಿಣಾಮ ಆಯ್ತು. ಸೀತಾಫಲದಲ್ಲಿ ಒಂದಿಷ್ಟು ನಮಗೆ ಹಣ ಬಂತು, ನೇರಳೆ ಗೋಲ್ಕೆ ಮಾಡ್ಕೊಂಡ್ರೆ ಸೀತಾಫಲದಲ್ಲಿ ಹಣ ಬಂತು. ಆದ್ರೆ ನಮಗೆ ಇನ್ನೂಷ್ಟು ಬರಬೇಕಾಗಿತ್ತು ಈ ಸಲ ನೋಡಿದ್ರೆ, ಆದ್ರೆ ಈ ವಾತಾವರಣ ಈ ಸಲ ಆಯ್ತು, ತೊಂದ್ರೆ ಆಯ್ತು ನಮಗೆ. ಇರ್ಲಿ, ಈಗ ಅನುಭವಿಸ್ಬೇಕಾಗುತ್ತೆ. ರೈತ ಅಂತ ಹೇಳಿದ್ಮೇಲೆ ನಾವೆಲ್ಲ ಕಷ್ಟ ನಷ್ಟ ಅನುಭವಿಸಿ ಅದರಲ್ಲಿ ಗೆಲ್ಲಬೇಕು. ನೀವು ಇನ್ನೊಂದು ಖರ್ಚು ಮಾಡಿಲ್ಲ ನಾವೇನ್ ತುಂಬಾ, ಈಗ ಲಾಸ್ ಆಯ್ತು ಅಂದಟ್ಟಿಗೆ ನಮ್ಮ ರೈತರು ಹೆಂಗ್ ಮಾಡ್ತಾರಪ್ಪ ಅಂತಂದ್ರೆ ತೆಗೆಪ್ಪ ಹಣ್ಣಿನ ಬೆಳೆಗಳು ತೆಗೆದ್ಬಿಡೋಣ, ನಾವು ಅಡಿಗೆ ಹಾಕ್ಬಿಡೋಣ ಅಂತ ಮನ್ಸು ಮಾಡ್ಬಿಡ್ತಾರೆ. ಅಂದ್ರೆ ನಿಮ್ಗೆ ಆತರ ಏನ್ ಮನ್ಸು ಬರ್ಲಿಲ್ಲ? ಬರ್ಲಿಲ್ಲ ಇಲ್ಲ, ಅದು ಮಾತಾಡ್ತಾರೆ, ನನಗೂ ಸ್ನೇಹಿತರು ಬರ್ತಾರೆ, ಮಾಮ ಈ ತೆಗೆದ್ಬಿಡು, ಈ ಸುಮ್ನೆ ಇದ್ರಂಗೆ ಏನ್ ಬರುತ್ತೆ, 8 ಲಕ್ಷ ಆದಾಯ ಬಂದ್ಬಿಡುತ್ತೆ, ಅಡಿಕೆ ಹಾಕ್ಬಿಡೋಣ ಈ ಸಲ ಅಂತ ಬರ್ತಾರೆ ನಮಗೆ. ಸ್ನೇಹಿತರು ಸಂಬಂಧಿಕರು ಹುಡುಗರೆಲ್ಲ ಬರ್ತಾರೆ, ನಾವು ತಾಳ್ಮೆಯಾಗಿರ್ಬೇಕಾಗುತ್ತೆ. ಹೌದು, ಯಾಕಂದ್ರೆ ನಾವು ಬೆಳಿತಿರ ತಿನ್ನೋದು, ನಾವು ಜಮೀನಿಗೆ ಬಂದ್ರೆ ಒಂದ್ 16 ಜನಕ್ಕೆ ತಿನ್ನ ಕಣ್ಕೊಡ್ತೀವಿ. ಅಡಿಕೆ ಮಾಡುದು ಯಾರಿಗೆ ಕೊಡೋಕೆ ಬರುತ್ತೆ? ಯಾರು ಅಡಿಕೆ ದುಡ್ಡು ಮಾಡ್ಬೋದು ಅಷ್ಟೇ, ಈಗ ಯಾರು ಅಡಿಕೆನ ನಾವು ಕೊಡ್ಲಿಕ್ಕೆ ಬರಲ್ಲ, ಎಲ್ಲ ತಗ ಅಡಿಕೆ ಇದೆ ಅಂದ್ರೆ ಅಡಿಕೆ ತಿನ್ನಲ್ಲ ಯಾರು, ಜೀವನ ಮಾಡಕ್ಕೂ ಆಗಲ್ಲ, ಜೀವನ ಮಾಡಕ್ಕೂ ಆಗಲ್ಲ, ಹೊಟ್ಟೆ ತುಂಬಿಸಿಕೊಳ್ಳಕ್ ಆಗಲ್ಲ. ಆದ್ರೆ ಹಣ್ಣು 4 ಜನಕ್ಕೆ ಹಣ್ಣು ಹಂಚಬಹುದು ನಾವು, ಅದು ತೃಪ್ತಿ ಇದೆ ನಮಗೆ, ದೇಹಕ್ಕೆ ಒಳ್ಳೆ ಪೌಷ್ಟಿಕಾಂಶಗಳು ಸಿಗ್ತವೆ. ಆಮೇಲೆ ಒಂದು ನನಗೆ ಭಾರಿ ವಿಶ್ವಾಸ ಇರೋದು ಅಂತ ಹೇಳಿದ್ರೆ ಭವಿಷ್ಯದಲ್ಲಿ ಕೃಷಿಗೆ ತುಂಬಾ ಭವಿಷ್ಯ ಇದೆ. ಹೇಗೆ ಅಂತಾರೆ? ಹೇಗೆ ಅಂದ್ರೆ ತಿನ್ನೋದು ಬೆಳೆ ಕಡಿಮೆ ಇದೆ, ಎಲ್ಲಾ ಕಮರ್ಷಿಯಲ್ ಕ್ರಾಪ್ ಅಡಿಕೆ ಈ ತರದ್ದೆಲ್ಲ ಹೋಗ್ತಾ ಇದಾರೆ, ಕಾಫಿಗೂ ಹೋಗ್ತಾರೆ, ಇನ್ನೊಂದು ಯಾವ್ದಕ್ಕೂ ಹೋಗ್ತಾರೆ, ತಿನ್ನಕ್ ಆಗಲ್ಲ ಇದೆಲ್ಲ. ನಮಗೆ ಆಹಾರ ಬೆಳೆಗಳು ಬೇಕೇ ಬೇಕು, ಪೋಷಕಾಂಶಗಳು ಬೇಕೇ ಬೇಕು. ಇವತ್ತು ತುಂಬಾ ಕಾಯಿಲೆಗಳು ಯಾಕೆ ಬಂದಿದೆ ಮನುಷ್ಯನಿಗೆ? ಸತ್ವ ಭರಿತ ಆಹಾರ ಇಲ್ಲ, ಪೋಷಕಾಂಶ ಭರಿತ ಆಹಾರ ಇಲ್ಲ, ಯಾವ್ದೋ ಒಂದು ಅನ್ನ ತಿಂತಾನೆ. ಹೌದಾ? ಈ ಯಾವ್ದೋ ಒಂದು ಏಕ ಪ್ರಕಾರದ ಬೆಳೆ ಪದ್ಧತಿ, ಏಕ ಪ್ರಕಾರದ ಆಹಾರ ಪದ್ಧತಿ, ಈ ತರ ಆಗಿ ಏನಾಗಿದೆ ಮನುಷ್ಯನಿಗೆ ರೋಗಗಳು, ಒಂದು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ರೈತರು ನಿಜವಾಗಿಯೂ ಏನು ಸಾವಯವ ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದಾರೆ ನಮ್ಮ ರೈತರು, ಇವತ್ತು ಅವರು ಮುಂದಿನ ದಿನಗಳಲ್ಲಿ ತುಂಬಾ ಯಶಸ್ವಿ ಆಗ್ತಾರೆ, ಮತ್ತೆ ಬೇಡಿಕೆ ತುಂಬಾ ಜಾಸ್ತಿ ಆಗುತ್ತೆ. ಹೌದು, ಈ ಸಂದರ್ಭದಲ್ಲಿ ನಮ್ಮ ಬೊಬ್ಬರ್ ಫಾರಂ ಅಂಕರಪ್ಪ ಸರ್ ನೆನೆಸ್ಕೊಳ್ಕಾಗುತ್ತೆ ನಾವು. ಯಾಕಂತಂದ್ರೆ ಈಗ ಪ್ರತಿಯೊಬ್ಬರ ಆರೋಗ್ಯ ಎಲ್ಲಿದೆಯಪ್ಪ ಅಂತಂದ್ರೆ ಈಗ ರೈತನ ಕೈಯಲ್ಲಿದೆ, ಜೊತೆಗೆ ಹಳ್ಳಿಯಲ್ಲಿ ಇರ್ತಕ್ಕಂತ ತಿಪ್ಪೆ ಗುಂಡಿಯಲ್ಲಿ ಇದೆ ಅಂತ ಹೇಳ್ತಾರೆ. ಅಂದ್ರೆ ಇದೆಲ್ಲ ಒಂದ್ ಕಡೆ ಸತ್ಯ ಅಂತ ನಾವು ಅನ್ಬೋದಲ್ಲ. ಖಂಡಿತ, ಯಾಕಂದ್ರೆ ನಮಗೆ ನೀವು ತಿಪ್ಪೆ ಗುಂಡಿ ಅಂದಾಗ ಒಂದು ನೆನಪಿಗೆ ಬರುತ್ತೆ ನಮ್ ರೈತರದ್ದು ಒಂದು ಫೇಲ್ಯೂರ್ ಆಗಿರೋದು, ವಿಫಲ ಆಗಿರೋದು ಏನು ಅಂತ ಹೇಳಿದ್ರೆ, ವ್ಯವಸಾಯ ಮಾಡ್ತೀವಿ 10 ಎಕರೆ 20 ಎಕರೆ 50 ಎಕರೆ ವ್ಯವಸಾಯ ಮಾಡ್ತೀವಿ, ದನಗಳಿಲ್ಲ. ಹೌದು, ಈ ಪರಿಸ್ಥಿತಿ ಬಂದ್ಬಿಟ್ಟ ನಮ್ ಕೃಷಿಕರು ಅಂತೀರ? ಇಲ್ಲ, ಶ್ರಮ ಜಾಸ್ತಿ ಆಗುತ್ತೆ, ಶ್ರಮ ಮಾಡ್ಲಿಕ್ಕೆ ರೆಡಿ ಇಲ್ಲ ಯಾರು, ಕಷ್ಟಪಡ್ಲಿಕ್ಕೆ ಯಾರು ತಯಾರಿಲ್ಲ. ಕೃಷಿ ಅಂದ್ರೆ ಯಾರೋ ಒಬ್ರು ಮಾಡೋ ಕೆಲಸ ಅಲ್ಲ, ಕೃಷಿ ಇಡೀ ಕುಟುಂಬ ಎಲ್ಲ ಸೇರಿ ಮಾಡಬೇಕು. ಮನೆಗಿರ್ತಕ್ಕಂಥ ಕೈ ಜೋಡಿಸಿದಾಗ ಮಾತ್ರ ಕೃಷಿಯಲ್ಲಿ ಏನಾದ್ರೂ ಯಶಸ್ ಕಾಣಬಹುದು. ಮನೆ ಹಿರಿಯರು ಇರ್ಬೋದು, ಹೆಂಡತಿ ಮಕ್ಕಳು ಇತರರು ಎಲ್ಲರೂ ಕೈ ಜೋಡಿಸ್ಬೇಕು. ಎಲ್ಲರೂ ಕೈ ಜೋಡಿಸಿದಾಗ ಅದು ಕೆಲಸ ಆಗ್ಲಿಲ್ಲ ಅಂದಾಗ ಒಂದಿಷ್ಟು ಕಾರ್ಮಿಕರನ್ನ ಸಹಾಯ ಪಡಿಬೇಕಾಗ್ತದೆ. ಇವತ್ತು ಎಲ್ಲಾ ನಾವು ಕಾರ್ಮಿಕರ ಮೇಲೆ ಡಿಪೆಂಡ್ ಆಗಿದೀವಿ. ಈಗ ಕಾರ್ಮಿಕರು ಅಂದ್ರೆ ಪಾಪ ಅವರು ಇವತ್ತು ಅವರು ಕೂಡ ಇವತ್ತು ಒಳ್ಳೆ ಸ್ಥಾನಮಾನದಲ್ಲಿ ಇದಾರೆ, ಅವರು ಇವತ್ತು ವಿದ್ಯಾಭ್ಯಾಸ ಪಡಿತಾ ಇದಾರೆ, ಅವ್ರ ಮಕ್ಕಳೆಲ್ಲ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಯಾರು ಕಾರ್ಮಿಕರು ಅಂದ್ರೆ ಯಾರು ಸಿಗಲ್ಲ ಸುಲಭವಾಗಿ ನಮಗೆ. ಹಂಗಾಗಿ ನಾವು ಕುಟುಂಬ ಒಟ್ಟಾಗಿ ನಿಲ್ಬೇಕು, ಕೃಷಿಗೆ ಗಟ್ಟಿಯಾಗಿ ನಿಲ್ಬೇಕು, ನಾವು ಮಾಡಬೇಕು ಅಂತ ಆದಾಯ ಇದೆ ಅದರಲ್ಲಿ. ಏನಾದ್ರು ಸಮಗ್ರ ಕೃಷಿ ಅಳವಡಿಸ್ಕೊಂಡ್ಬಿಟ್ರೆ ನಾವೊಂದಿಷ್ಟು ದನ ಸಾಕೋದು, ಒಂದಿಷ್ಟು ಕುರಿ ಸಾಕೋದು, ಒಂದಿಷ್ಟು ಮೇಕೆ ಸಾಕೋದು, ಒಂದಿಷ್ಟು ನಾಟಿ ಕೋಳಿ ಸಾಕೋದು, ಈ ತರದ್ದೆಲ್ಲ ಸಮಗ್ರ ಕೃಷಿ ಮಾಡ್ಕೊಂಡ್ಬಿಟ್ರೆ ಅವನಿಗಿಂತ ಸುಖಿ ಯಾರು ಇಲ್ಲ. ಅಂದ್ರೆ ಉಪಕಸಬು ಸಾಕಷ್ಟು ರೈತನ ಕೈ ಹಿಡಿತೇವೆ ಅಂತ ಹೇಳ್ಬೋದು. ಹೌದು, ಖಂಡಿತ. ಈಗ ಉಪಕಸಬುಗಳು ಮೂಲಕನೇ ಕೃಷಿ ಮಾಡಬೇಕು. ನಾವು ಒಂದೇ ಬೆಳೆ, ನಾನು ಈಗ ಹಣ್ಣು ಬೆಳಿತೀನೋ, ತರಕಾರಿ ಬೆಳಿತೀನೋ, ಅಥವಾ ಅಡಿಕೆ ಬೆಳಿತೀನೋ, ಅದ್ರ ಜೊತೆಗೆ ಇನ್ನು ಇವು ಉಪಕಸಬುಗಳು ಇರಬೇಕು. ಇವು ನಮಗೆ ಒಂದು ನಮ್ ಟೈಮ್ ಪಾಸ್ ಮಾಡುತ್ತದೆ, ಒಂದು ನಿಮಗೆ ಆದಾಯ ತಂದು ಕೊಡ್ತವೆ, ಜೊತೆಗೆ ನಮಗೆ ಕೊಟ್ಟಿಗೆ ಗೊಬ್ಬರ ಬೇಕಂತಂದ್ರೆ ಈಗ ಹೈನುಗಾರಿಕೆಯಿಂದ ಸಾಕಷ್ಟು ನಮಗೆ ಅನುಕೂಲ ಇದೆ. ನಮಗೆ ಬೇಸರ ಇಲ್ಲ, ಕೃಷಿ ಮಾಡಬಹುದು. ಈಗ ಬೇಸರ ಆಗಲ್ಲ, ಇವೆಲ್ಲ ಪ್ರಾಣಿಗಳು ಎಲ್ಲ ಸಾಕಿ ಪಶುಗಳು ಸಾಕಿಕೊಂಡ್ಬಿಟ್ರೆ ಏನಾಗುತ್ತೆ, ಬೇಸರ ಆಗಲ್ಲ. ಒಂದಲ್ಲ ಒಂದು ನಮ್ಮನ್ನ ಮಾತಾಡಿಸ್ತೀವಿ, ಅವ್ರ ಜೊತೆಗೆ ಒಡನಾಟ ಮಾಡ್ತೀವಿ, ಸಂತೋಷವಾಗಿ ಕಾಲ ಕಳಿತೀವಿ. ಆಮೇಲೆ ಇನ್ನೊಂದು ನೈಸರ್ಗಿಕ ಕೃಷಿ ಮಾಡೋದ್ರಿಂದ ಕೆಲಸನೇ ಇರಲ್ಲ ನಮಗೆ, ಉಳುಮೆ ಮಾಡಂಗಿಲ್ಲ, ಯಾವ ಬೇರೆ ಬೇರೆ ಬಹಳ ಕಾಸ್ಟ್ಲಿ ಯಂತ್ರೋಪಕರಣಗಳು ಬೇಕಿಲ್ಲ ಎಂತದಿಲ್ಲ, ಸಾಕಷ್ಟು ಸಮಯ ಉಳಿತದೆ. ಆಮೇಲೆ ಕಾರ್ಮಿಕರ ವೆಚ್ಚ ಕೂಡ ಉಳಿತದೆ ನಮಗೆ. ಹಾಗಾಗಿ ಅವುಗಳ ಬದಲಾಗಿ ನಾವೇನ್ ಮಾಡಬಹುದು, ಸಮಗ್ರ ಕೃಷಿ ಮೂಲಕ ಬೇರೆ ಬೇರೆ ಪಶು ಸಂಗೋಪನೆ ಚಟುವಟಿಕೆಗಳನ್ನು ಮಾಡಿಕೊಂಡು ಆದಾಯವನ್ನು ಹೆಚ್ಚಿಸ್ಕೋಬಹುದು. ಈಗ ಆದಾಯ ನಮಗೆ ಹೆಚ್ಚಬೇಕಂತಂದ್ರೆ ಈಗ ಬರೀ ಕೃಷಿ ಅಂದ್ರೆ ಅಷ್ಟೇ ನಮಗೆ ಸಾಧ್ಯ ಇಲ್ಲ. ಈಗ ಸಮಗ್ರವಾಗಿ ಎಲ್ಲಾ ರೀತಿಯಾದಂತ ಬೆಳೆಗಳ ಜೊತೆಗೆ ಮತ್ತೆ ಎಲ್ಲಾ ರೀತಿಯಾದಂತ ಒಂದು ಉಪಕಸಬುಗಳು ಬೇಕಾಗ್ತವೆ. ಮತ್ತು ಮೀನು ಸಾಕಾಣಿಕೆ ಇದೆ, ಜೇನು ಸಾಕಾಣಿಕೆ ಇದೆ, ಸಾಕಷ್ಟು ನಮಗೆ ರೈತರು ಮಾಡಬೇಕು ಅಂದ್ರೆ ಬೇಕಾದಷ್ಟು ಕೆಲಸಗಳು ಇದೆ. ಇವತ್ತು ಎಲ್ಲಾ ಕಡೆ ಕೃಷಿ ಹೊಂಡಗಳಿದೆ ನಮ್ಮ ರೈತರ ಜಮೀನಿನಲ್ಲಿ. ಮನಸ್ಸು ಮಾಡಿದ ರೈತರು ವರ್ಷಕ್ಕೆ 100,000 ರೂಪಾಯಿ ಮೀನುಗಳನ್ನ ಸಾಕಬಹುದು. ಇವತ್ತು ಮೀನ್ ತಿಂತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ ಆರೋಗ್ಯದ ಕಾರಣಕ್ಕಾಗಿ. ಮೀನಿನಲ್ಲಿ ಅದರಲ್ಲಿ ರಾಸಾಯನಿಕಗಳಿಲ್ಲ, ಆರೋಗ್ಯಕ್ಕೆ ಹಾನಿಕರ ಆಗ್ತಕ್ಕಂಥ ಯಾವುದೇ ವಸ್ತುಗಳಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಮೀನ್ ತಿಂತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಇದೆ. ಸಾಕಷ್ಟು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ತರಬೇತಿ ಎಲ್ಲ ಕೊಡ್ತಾ ಇದ್ದಾವೆ, ಅಂದ್ರೆ ಇದರ ಒಂದು ಸದುಪಯೋಗ ನಮ್ಮ ರೈತರು ಪಡೆದುಕೊಳ್ಬೇಕು. ಇವತ್ತು ಕೃಷಿ ವಿಜ್ಞಾನ ಕೇಂದ್ರಗಳು ಹಿಂದೆಂದಿಗಿಂತಲೂ ಇವತ್ತು ಹೆಚ್ಚು ಉತ್ಸುಕತೆಯಿಂದ ಕೆಲಸ ಮಾಡ್ತಾ ಇದಾವೆ. ಆಮೇಲೆ ಮೇಲಾಗಿ ನಿಮ್ಮ ಆಕಾಶವಾಣಿ, ನಾವು ಯಾವತ್ತೂ ಆಕಾಶವಾಣಿ ನಾವು ಸ್ಮರಿಸಲೇಬೇಕು. ನಿರಂತರವಾಗಿ ಕೃಷಿಕರನ್ನ ಪ್ರೋತ್ಸಾಹಿಸತಕ್ಕಂಥ ಪ್ರೇರೇಪಿಸತಕ್ಕಂಥ ಕಾರ್ಯಕ್ರಮಗಳನ್ನ ಆಕಾಶವಾಣಿ ಕೊಡ್ತಾ ಇದೀವಿ. ಬೇರೆ ಯಾವುದೇ ಮಾಧ್ಯಮಗಳಲ್ಲಿ ನಾನು ಇಷ್ಟೊಂದು ನಾನು ವೈಭವೀಕರಿಸಿ ಹೇಳಕ್ಕಾಗಲ್ಲ. ನಾನು ಯಾಕಂದ್ರೆ ಬಹಳ ನಿರಂತರವಾಗಿ ಇದನ್ನ ನಾನು ಬರ್ತಾ ಇರೋದ್ರಿಂದ ಇದನ್ನ ಸದುಪಯೋಗ ರೈತರು ಪಡ್ಕೋಬೇಕು. ಆಮೇಲೆ ರೈತರು ಏನಾಗಿದೆ ಅಂದ್ರೆ ನಾನ್ ಮಾಡ್ತಿರೋದು ಬಿಡು, ಹೆಚ್ಚು ಬೇರೆ ಯಾರು ಏನ್ ಮಾಡ್ತಾ ಇರೋ ಗೊತ್ತಿಲ್ಲ. ಅಂದ್ರೆ ನಾವು ಈ ಬಾವಿ ಕಪ್ಪು ಕಾಳ ಬಿಟ್ಟಿದೀವಿ, ಜಗತ್ ನೋಡ್ಬೇಕು, ಹೋಗಿ ಹೊರಗಡೆ ತಿರುಗ್ಬೇಕು, 10 ಕೃಷಿ ತೋಟಗಳಿಗೆ ಹೋಗ್ಬೇಕು. ನಿಮಗೆ ಆಶ್ಚರ್ಯ ಆಗ್ಬಹುದು, ನಾನು ತಿಂಗಳಿಗೆ ಮಿನಿಮಮ್ 1 ಜಿಲ್ಲೆನಲ್ಲಾದ್ರೂ ಪ್ರವಾಸ ಮಾಡ್ತೀನಿ. ಕೃಷಿಕರ ಒಂದು ತೋಟಗಳಿಗೆ ಭೇಟಿ ಕೊಡ್ತೀನಿ, ನಾನು ಸುಮ್ಮನೆ ನೋಡಕ್ ಹೋಗ್ತೀನಿ. ಅವರು ಒಂದು ಯಾವ್ದಾದ್ರು ನಿಮ್ ರೇಡಿಯೋದಾಗ ಬಂತು, ನಾನೊಂದು ನಂಬರ್ ಇಟ್ಕೊಳ್ತೀನಿ, ಫೋನ್ ನಂಬರ್. ಕಾರ್ಯಕ್ರಮ ಮುಗಿದ ತಕ್ಷಣ ಇಮಿಡಿಯೇಟ್ ನಾನು ನಂಬರ್ ಇಟ್ಕೊಂಡು ಫೋನ್ ಮಾಡ್ತೀನಿ ರೈತರಿಗೆ. ಸುಮಾರು ನಂಬರ್ಗಳಿದೆ ನನ್ನ ಹತ್ರ, ಒಟ್ಟು ಒಟ್ಟು ಒಂದು ವರ್ಷದಲ್ಲಿ ಕನಿಷ್ಠ 8 ಕೃಷಿ ಪ್ರವಾಸ ಮಾಡ್ತೀನಿ. ನಾನೊಬ್ಬನೇ ಹೋಗಲ್ಲ, ಜೊತೆ ರೈತರು ಆಸಕ್ತರು ಕರ್ಕೊಂಡು ಹೋಗ್ತೀನಿ, ತೋರಿಸ್ಬೇಕು ಅವರಿಗೆ. ಅವ್ರು ನೋಡಿ ಇವ್ರಿಗೆ ಹೊಟ್ಟೆ ಕಿಚ್ಚು ಬರಬೇಕು, ನಾನು ಇನ್ನು ಮಾಡ್ಬೇಕು ಚೆನ್ನಾಗಿ ಅಂತ. ಅವಾಗ ಏನಾಗುತ್ತೆ ಅಂದ್ರೆ ಕೃಷಿ ಅಭಿವೃದ್ಧಿ ಆಗುತ್ತೆ. ಒಂದಿಷ್ಟು ಸಣ್ಣ ಬದಲಾವಣೆಗಳಾದ್ರೂ ಸಾಕು. ಅಂದ್ರೆ ಯಾವುದೇ ಒಂದೇ ಬೆಳೆಗೆ ಸೀಮಿತ ಆಗ್ಬಾರ್ದು. ಅಂದ್ರೆ ಈ ರೀತಿಯಾಗಿ ಎಲ್ಲಾ ಕಡೆ ನೋಡಿ ಒಬ್ರು ಏನ್ ಬೆಳೆದಿರ್ತಾರ ಅದನ್ನ ನಾವು ಅಳವಡಿಸ್ಕೊಂಡಾಗ, ಈಗ ವಸ್ತು ನಮಗೆ ಅಳವಡಿಸ್ಕೊಳಕ್ ಆಗ್ಲಿಲ್ಲ ಅಂತಂದ್ರೆ ಒಂದು ಎಕರೆಗಾದ್ರೂ ಅದನ್ನ ಅನುಸರಿಸಿಕೊಂಡು ಮಾಡಿದ್ರೆ ಅಂದ್ರೆ ಏನೋ ಒಂದು ರೀತಿ ನಾವು ಬದಲಾವಣೆ ಕಾಣಬಹುದು. ಈಗ ನಾನ್ ಮಾಡಿದೀನಿ ಅಂತ ಇಟ್ಕೊಂಡ್ರೆ ಅಥವಾ ಇನ್ನೊಬ್ರು ಯಾರೋ ಮಾಡಿದ್ದಾರೆ, ಅವರಂಗೆ ಮಾಡ್ಬೇಕು ಅಂತಿಲ್ಲ. ಅವ್ರ ತರ ನಾವು ಇನ್ನೇನು ಏನ್ ಮಾಡಬಹುದು ಕ್ರಿಯೇಟಿವ್ ಆಗಿ, ಸೃಜನಶೀಲತೆ ಬೆಳೀತದೆ ನಮಗೆ. ಈಗೆಲ್ಲ ನಾವು ನೋಡಿದ್ರೆ ಈಗ ಸಹಜ ಕೃಷಿ ಅಂತ ಮಾಡ್ತಾರೆ, ಹೊರಗಡೆಯಿಂದ ಯಾವುದು 1 ರೂಪಾಯಿ ಖರ್ಚಿಲ್ದಂಗೆ ಏನೋ ತಂದಾಕಲ್ಲ, ಸಹಜವಾಗಿ ಅಲ್ಲೇ ಬೆಳೆದಂತವನ್ನ ಅಲ್ಲೇ ಅವರು ಗೊಬ್ಬರ ಮಾಡಿಕೊಂಡು ಸಾಕಷ್ಟು ಅಭಿವೃದ್ಧಿ ಆಗಿರೋಂತದ್ದ ನಾವು ನೋಡಿದೀವಿ ಅಲ್ವಾ. ನಾವು ಕೊಳ್ತಕ್ಕಂಥದ್ದು ಪ್ರಮೇಯನೇ ಬರಲ್ಲ, ನಾವು ನಮ್ಮಲ್ಲೇ ನೋಡ್ರಿ, ನಾವು ಬೇರೆ ಹೊರಗಿಂದ ಏನು ತಂದಾಕಲ್ಲ, ನಮ್ಮಲ್ಲೇ ಇದೆ. ನಮ್ಮಲ್ಲಿ ಮನೆ ಗೊಬ್ಬರ, ನಮ್ಮಲ್ಲಿ ದನಗಳು ಹಸು ಸಾಕಿದೀವಿ ನಾವು, ನಮ್ಮಲ್ಲಿ ಇಷ್ಟು ಕೆಲಸ ಮಾಡ್ಕೊಂಡು ಕೋಳಿ ಸಾಕಿದೀರಿ, ದನ ಸಾಕಿದೀನಿ, ಅಲ್ಲಿ ಬರ್ತಕ್ಕಂಥ ಗೊಬ್ಬರನೇ ನಾವು ಬಳಸ್ಕೊಂತೀವಿ, ಜೊತೆ ಜೀವಾಮೃತ ಮಾಡ್ತೀವಿ, ಗೋಕೃಪಾಮೃತ ಮಾಡ್ತೀವಿ, ಗೋರಂಧ ಜಲ ಮಾಡ್ತೀವಿ, ಇಷ್ಟೆಲ್ಲ ಮಾಡಿಕೊಂಡು ಎಲ್ಲಿ ಸಾಧ್ಯತೆ ಇದೆ ನಮಗೆ ಹಣ ಉಳಿಸ್ಲಿಕ್ಕೆ ಅಷ್ಟು ಉಳಿತಾಯ ಮಾಡ್ಕೋಬೇಕು, ಅದು ಆದಾಯ ನಮಗೆ. ಲಾಭದಾಯಕ ಆಗ್ಬಿಡುತ್ತೆ. ಇದನ್ನ ರೈತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲದನ್ನು ಅಂಗಡಿಯಿಂದ ತರಬೇಕು. ಈಗ ಒಂದ್ ಬೀಜ ಕೊಳ್ಬೇಕು, ಗೊಬ್ಬರ ಕೊಳ್ಬೇಕು, ಅಗ್ರಿಕಲ್ಚರ್ ಕಾಸ್ಟ್ ಜಾಸ್ತಿ ಆಗ್ಬಿಡುತ್ತೆ. 20 ಎಕರೆ ಜಮೀನ್ ಐತಂದ್ರೆ ನಾವು ತರಕಾರಿಗೆ ಸಂತಿಗೆ ಚೀಲ ಹಿಡ್ಕೊಂಡು ಚೀಲ ಹಿಡ್ಕೊಂಡು ನಾನು ಆಶ್ಚರ್ಯಕ್ಕಲ್ವಾ. ಸೊಪ್ಪನ್ನು ಮಾರ್ಕೆಟ್ ನಿಂದ ತಂದು ತಿಂತಾರೆ ಅಂದ್ರೆ ಅಲ್ಲೆಲ್ಲ ಯಾವ ತರ ಬೆಳೆದಿರ್ತಾರ ಗೊತ್ತಿಲ್ಲ, ಯಾಕಂದ್ರೆ ನಂದೇ ಜಮೀನ್ ಇದೆ ನಾನು ಯಾಕೆ ಬೆಳ್ಕೋಬಾರ್ದಂತ ಮನಸ್ಸಲ್ಲಿ ಹುಟ್ಟಬೇಕು. ನಾವು ರೈತರಿಗೆಲ್ಲ ತಮಾಷೆ ಮಾಡೋದು ಬಯದು ಮಾಡ್ತಿರ್ತೀವಿ, ಚೀಲ ಇಟ್ಕೊಂಡ್ ಬಂದ್ರೆ ಅವಮಾನ ಅಲ್ವಾ ನಿಮಗೆ ಅಂತ. ಅಂದ್ರೆ ಇದು ಹಿಂದಿರ್ಲಿಲ್ಲ ಈ ಪದ್ಧತಿ, ಹಿಂದೆ ನಮ್ ತಾತನ ಕಾಲಕ್ಕೆ ನಾವು ನೋಡಿದಾಗ ಇಲ್ಲಿ ಯಾರು ಸಂತಿಗೆ ಹೋಗೋ ಪ್ರಮೇಯ ಇರ್ಲಿಲ್ಲ, ತರಕಾರಿ ಕೊಂಡ್ಕೊಂಡು ಬರೋ ಪ್ರಮೇಯ ಇರ್ಲಿಲ್ಲ, ಎಲ್ಲ ಕೊಡುಕೊಳ್ಳೋ ಪದ್ಧತಿ ತಮ್ಮ ಜಮೀನಲ್ಲಿ ಬೆಳೀತಾ ಇದ್ರು, ತರಕಾರಿ ಬೆಳ್ಕೊಳ್ಳೋರು ಬೇರೆ ಬೇರೆದು ವಿನಿಮಯ ಮಾಡ್ಕೊಂಡು ಏನೋ ಅಡಿಗೆ ಮಾಡ್ಕೊಂಡು ತಿನ್ನೋ ಪದ್ಧತಿ ಇತ್ತು, ಇವತ್ತಿಲ್ಲ, ಎಲ್ಲದೂ ಅವಲಂಬಿತವಾಗಿದೀವಿ ನಾವು. ಈಗ ಹೇಳಿದ್ರ ನೀವು ನೇರಳೆ ಮತ್ತು ಸೀತಾಫಲದಲ್ಲಿ ನಮಗೆ ಸಾಕಷ್ಟು ಮಳೆ ಆಗಿರೋದ್ರಿಂದ ಒಂದ್ ಸ್ವಲ್ಪ ನಾವು ಲಾಸ್ ಕಂಡಿವಿ ಅಂತ ಹೇಳಿದ್ರ, ಅಂದ್ರೆ ಅದನ್ನ ಮುಂದಿನ ದಿನಗಳಲ್ಲಿ ಅದನ್ನ ಮತ್ತೆ ನಾವು ಬದಲಾವಣೆ ಮಾಡ್ಕೊಂಡು ಒಳ್ಳೆ ಆದಾಯ ಗಳಿಸ್ತೀವಿ ಅಂತ ಹೇಳಿದ್ರ, ಅಂದ್ರೆ ಇದು ಬೇಲದ ಹಣ್ಣನ್ನ ನೀವು ಬೆಳೆದ್ರೆ ಇದರಲ್ಲಿ ಏನಾದ್ರೆ ನಾವು ಹೆಚ್ಚಿಗೆ ಬೇಲ ಇಲ್ಲ, ನನ್ನೊಂದು 25 ಪ್ಲಾಂಟ್ ಇದೆ ಬೇಲದ ಅಷ್ಟೇ, ಇನ್ನು ಈಗ ಶುರುವಾಗಿದೆ ಅದು, ಅದರಲ್ಲಿ ಅಂತ ಲಾಸ್ ಆಗಂತದ್ದು ಏನಿಲ್ಲ ಬೇಲದಲ್ಲಿ ಕೂಡ. ಹೌದು, ಅಲ್ಲಿ ಏನಾದ್ರೂ ನಿಮಗೆ ಮಾರ್ಕೆಟ್ ನಲ್ಲಿ ಒಳ್ಳೆ ಧಾರಣೆ ಇಲ್ಲ ಅಂದ್ರೆ ಅದರಲ್ಲಿ ಸಾಕಷ್ಟು ಮೌಲ್ಯವರ್ಧಿತ ಉತ್ಪನ್ನಗಳು ಮಾಡಬಹುದಲ್ವಾ? ಅಲ್ಲ, ಮುಂದಿನ ದಿನಗಳಲ್ಲಿ ಇದೆ, ನನಗೆ ಇನ್ನೊಂದು 3-4 ವರ್ಷ ನನಗೆ ಇದಿದೆ, ಸರ್ವಿಸ್ ಇದೆ, ಆ ಸರ್ವಿಸ್ ಆದ್ಮೇಲೆ ಮಾಡಬೇಕು ಅಂತ ನಮ್ಮ ಜೊತೆಗಿರ್ತಕ್ಕಂಥವ್ರಿಗೆ ನಾನು ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಮೌಲ್ಯವರ್ಧನ ಮಾಡ್ಲಿಕ್ಕೆ ಏನ್ ಮಾಡಬಹುದು, ಒಂದೊಂದು ಜನಕ್ಕೆ ಉದ್ಯೋಗ ಕೊಡ್ಲಿಕ್ಕೆ ಅವಕಾಶ ಇದೆ ನಮಗೆ. ನಮ್ಮಲ್ಲೇನೆ ಕೂಡ ಸಣ್ಣ ಸಣ್ಣ ಕೈಗಾರಿಕೆಗಳನ್ನ ಮಾಡಿ ಮೌಲ್ಯವರ್ಧನೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ, ಮುಂದಿನ ದಿನಗಳಲ್ಲಿ ಅದು ಪ್ರಯತ್ನ ಮಾಡ್ತೇನೆ. ಈಗ ಶ್ರೀಗಂಧ ಅಂತಂದ್ರೆ ಎಷ್ಟು ಮರ ಹಾಕಿದ್ರೆ, ಏನ್ ಬೌಂಡ್ರಿಗೆ ಹಾಕಿದ್ರೆ? ಒಳಗಡೆ ಇದೆ, ಈಗ ಏನು ಇದಿದೆ ನಮಗೆ ನೇರಳೆ ಇದೆ, 4 ನೇರಳೆ ಮಧ್ಯೆ ಒಂದೊಂದು ಎಲ್ಲ ಇಟ್ಕೊಂಡು ಹೋಗಿದ್ದೀವಿ, ಸದ್ಯಕ್ಕೆ ಒಂದು 250 ಇದೆ ದೊಡ್ಡದು. ಎಷ್ಟು ವರ್ಷ ಆಯ್ತು ಹಾಕಿ ನೀವೆಲ್ಲ? ಈಗ ಒಂದು 5-6 ವರ್ಷ ಆಗಿದೆ. ಈಗೆಲ್ಲ ಏನ್ ಸಮಸ್ಯೆ ಇಲ್ಲ, ಈಗ ಸದ್ಯಕ್ಕೆ ಏನ್ ಸಮಸ್ಯೆ ಇಲ್ಲ, ಅದಕ್ಕೆ ಮುಂದಿನ ದಿನಗಳ ನೋಡ್ಬೇಕು ಏನ್ ಮಾಡ್ಬೇಕು ಅಂತ. ಈಗ ನೀವು ಒಬ್ಬ ಕಾಲೇಜ್ ಪ್ರಾನ್ಸಿಪಾಲರ್ ಆಗಿ ನೀವು ಕಾರ್ಯನಿರ್ವಹಿಸ್ತಾ ಇದ್ರಿ, ಅಂದ್ರೆ ನೀವು ಇಲ್ಲದ ಟೈಮ್ನಲ್ಲಿ ನಿಮ್ಮ ಕೃಷಿಗೆ ನಿಮ್ಮ ಮನೆಯಲ್ಲಿ ಯಾರ್ಯಾರು ಸಹಕಾರ ಕೊಡ್ತಾರೆ? ನಮ್ಮ ಮನೆಯಲ್ಲಿ ರಜಾ ಇದ್ರೆ ನನ್ನ ಮಗ ಬರ್ತಾನೆ, ಅವನು ಈಗ ಇಂಜಿನಿಯರಿಂಗ್ ವಿದ್ಯಾರ್ಥಿ, ಫಾದರ್ ಇದ್ರು ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆ, ಅವ್ರ ಹಿಂದೆಲ್ಲ ನೋಡ್ಕೊಂತಿದ್ರು, ಈಗ ನಮ್ಮ ಶ್ರೀಮತಿ ಅವರು ಮನೆ ಕೆಲಸಗಳನ್ನ ನೋಡ್ಕೊಂಡು ಅಪರೂಪಕ್ಕೆ ನೋಡ್ಕೊಂತಾರೆ, ಏನು ಹೆಚ್ಚಿಗೆ ಅವ್ರಿಗೆ ಅದ್ರ ಬಗ್ಗೆ ಏನು ಆಸಕ್ತಿ ಬಂದಿಲ್ಲ ಗೊತ್ತಿಲ್ಲ. ಇನ್ನು ಉಳಿದಂತೆ ನಾನು ಪೂರ್ತಿಯಾಗಿ ಲೇಬರ್ ಮೇಲೆ ಅವಲಂಬಿತವಾಗಿದ್ದೀನಿ. ಒಟ್ಟಾರೆ ಈ ಒಂದು ಸಮಗ್ರ ಕೃಷಿಯನ್ನ ಅಂದ್ರೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಮಾಡ್ತಾ ಇದ್ರಾ, ಸಾಕಷ್ಟು ಅಡಿಕೆ ಬೆಳೀತಾ ಇದ್ರಾ, ತೆಂಗು ಬೆಳೀತಾ ಇದ್ರಾ, ಜೊತೆಗೆ ಹಣ್ಣಿನ ಒಂದು ಬೆಳೆಗಳನ್ನು ಸಹ ಬೆಳೀತಾ ಇದ್ರಾ, ಕೆಲವೊಂದು ಹಣ್ಣಿನ ಬೆಳೆಗಳು, ಏನ್ ಅನ್ಸುತ್ತೆ ನಿಮ್ಗೆ ಈ ಒಂದು ಕೃಷಿ ವೃತ್ತಿ ಅನ್ನುವಂಥದ್ದು? ಕೃಷಿ ಖಂಡಿತವಾಗಿಯೂ ಪ್ರಾಮಾಣಿಕವಾಗಿ ಮಾಡಿದ್ರೆ, ನಂಬಿಕೊಂಡು ಮಾಡಿದ್ರೆ ಖಂಡಿತವಾಗಿಯೂ ಕೃಷಿ ಲಾಭದಾಯಕ. ಈಗ ಇದು ನಾನು ಏನಾಗುತ್ತೆ ಅಂತ ಹೇಳಿದ್ರೆ, ನಾನೀಗ ಸಂಬಳ ತಗೊಂತೀನಿ, ನಾನು ಇದು ಜಾಸ್ತಿ ಹೇಳಕ್ ಹೋಗ್ಬಿಟ್ರೆ ಇವ್ರಿಗೆ ಸಂಬಳ ಬರ್ತದಪ್ಪ, ಇವ್ರಿಗೇನು ನಮ್ ಕಷ್ಟ ಸುಖ ಏನ್ ಗೊತ್ತಾಗಲ್ಲ, ಚರ್ಚೆಗಳಾಗುತ್ತೆ. ಖಂಡಿತ ಕಷ್ಟ ಇದೆ ಇಲ್ಲ ಅಂತಲ್ಲ, ಆದ್ರೆ ಬೇರೆ ಖರ್ಚುಗಳನ್ನು ಕಡಿಮೆ ಮಾಡ್ಬೇಕು, ಕೃಷಿಗೆ ಖರ್ಚಾಗ್ತಕ್ಕಂತ ವೆಚ್ಚಗಳಿದಾವಲ್ಲ ಅವುಗಳನ್ನ ಅವಾಯ್ಡ್ ಮಾಡ್ಬೇಕು. ಅವಕಾಶ ಇದೆ ಖರ್ಚು ಅವಾಯ್ಡ್ ಮಾಡ್ಲಿಕ್ಕೆ, ಬೀಜದಲ್ಲಿ ಅವಾಯ್ಡ್ ಮಾಡಬಹುದು, ಗೊಬ್ಬರದಲ್ಲಿ ಅವಾಯ್ಡ್ ಮಾಡಬಹುದು, ಸ್ವಂತ ಗೊಬ್ಬರ ಮಾಡ್ಕೋಬಹುದು, ದನ ಸಾಕಬಹುದು, ಸಮಗ್ರ ಕೃಷಿ ಶ್ರಮ ಪಡಬೇಕು. ನಾನು ಶ್ರಮ ಪಡ್ತಾ ಇಲ್ಲ, ಇವತ್ತೆಲ್ಲ ನಾವು ಹೋಗಿ ಏನ್ ಮಾಡ್ತೀವಿ, ಬಹಳಷ್ಟು ಜನ ನಾನು ಎಲ್ಲ ರೈತರು ಹಿಂಗೆ ಮಾಡ್ತಾರೆ ಅಂತಲ್ಲ, ಸುಮಾರು ನಮ್ಮ ಯುವಕರು ಇವತ್ತು ಜೂಜಿನ ಗೀಳಿಗೆ ಬಿದ್ದು ಬಿಡಿದಾರೆ, ಜೂಜು ಆಮೇಲೆ ಚಟಗಳಿಗೆ ಬಿದ್ದು ಬಿಟ್ಟಿದ್ದಾರೆ ಯುವಕರು. ತುಂಬಾ ಶಕ್ತಿ ಇದೆ ನಮ್ಮ ಯುವಕರಲ್ಲಿ, ಸಾಕಷ್ಟು ಜಮೀನು ಇದ್ರು ಜಮೀನು ಅಲ್ಪ ಸ್ವಲ್ಪ ಓದ್ಕೊಂಡು ನಗರಗಳಿಗೆಲ್ಲ ವಲಸೆ ಹೋಗ್ತಾರೆ, ಅದು ಕಡಿಮೆ ಸಂಬಳಕ್ಕೆ ವಲಸೆ ಹೋಗ್ತಾ ಇದ್ದಾರೆ, ತುಂಬಾ ಕಡಿಮೆ ಸಂಬಳಕ್ಕೆ ವಲಸೆ ಹೋಗ್ತಾರೆ. ಇಲ್ಲೇ ನಾಲ್ಕಾರು ಜನ ಕೆಲಸ ಕೊಡುವುದು, ಅವ್ರ ಜಮೀನಲ್ಲೇ ಕೆಲಸ ಮಾಡಿದ್ರೆ ಇನ್ನು ನಾಲ್ಕಾರು ಜನ ಕೆಲಸ ಕೊಡುವಷ್ಟು ಸಾಮರ್ಥ್ಯ ನಮ್ಮ ಯುವಕರಲ್ಲಿ ಇದೆ. ವಿದ್ಯಾವಂತರಿದ್ದಾರೆ ಮತ್ತೆ ಬಹಳ ಕ್ರಿಯೇಟಿವ್ ಇದಾರೆ, ಹೊಸ ಹೊಸದನ್ನ ಅಳವಡಿಸಿಕೊಳ್ತಕ್ಕಂತ ಸಾಮರ್ಥ್ಯ ಇದೆ ನಮ್ಮ ಯುವಕರಿಗೆಲ್ಲ. ಅವರು ಇನ್ನು ಹೆಚ್ಚು ಉತ್ಸಾಹದಿಂದ ಕೃಷಿಯಲ್ಲಿ ತೊಡಗಿದ್ರೆ ಖಂಡಿತವಾಗಿ, ಆಮೇಲೆ ನೀವು ಮೊದಲೇ ಹೇಳಿದ್ರೆ ಏನು ವ್ಯಾಲ್ಯೂ ಅಡಿಷನ್ ಮೌಲ್ಯವರ್ಧನೆ ಮಾಡಬೇಕು, ಆ ಮೌಲ್ಯವರ್ಧನೆ ಇಳಿದ್ಬಿಟ್ಟಿವೆ ಅಂತ ಹೇಳಿದ್ರೆ ನಮ್ಮ ಯುವಕರಿಂದ ಯಾವುದೇ ನಾವು MNC ಕಂಪನಿಗಳಿಗೆ ಕಂಪೀಟ್ ಮಾಡುವಷ್ಟು ಸಾಮರ್ಥ್ಯ ನಮ್ಮ ಯುವಕರಲ್ಲಿ ಇದೆ. ಮತ್ತೆ ನಮ್ಮಲ್ಲಿ ಅಂತ ಒಂದು ಗುಣ ಇದೆ, ನಮ್ಮ ಮಣ್ಣಿನ ಗುಣ ಇದೆಯಲ್ಲ, ನಮ್ಮ ಭೌಗೋಳಿಕ ವಾತಾವರಣ, ನಮ್ಮ ಸಾಂಸ್ಕೃತಿಕ ವಾತಾವರಣ ನಮ್ಮನ್ನ ಎಲ್ಲ ಮೇಲೆ ಎತ್ಕೊಂಡು ಹೋಗುತ್ತೆ ಶ್ರಮ ಪಟ್ಟರೆ. ಈಗ ನೀವು ತೆಂಗನ್ನು ಸಹ ಬೆಳೀತಾ ಇದ್ರೆ ಅಂದ್ರೆ ಬೌಂಡ್ರಿಗೆ ಅಷ್ಟೇ ಹಾಕಿರೋ ತೆಂಗು, ಬೌಂಡ್ರಿ ಈಗ ತೆಂಗನ್ನ ಯಾವ ರೀತಿ ನೀವು ಮಾರಾಟ ಮಾಡ್ತೀರಾ? ಏನಾದ್ರೂ ಈಗೆಲ್ಲ ಸಾಕಷ್ಟು ನೋಡಿದೀನಿ ನಾವು ಮಾರ್ಕೆಟ್ ನಲ್ಲಿ ಒಳ್ಳೆ ಆಯಿಲ್ ಬರ್ತಾ ಇಲ್ಲ ನಮ್ಮ ಒಂದು ಅಡಿಗೆ ಬಳಸುವಂತದ್ದು, ಅದರಲ್ಲಿ ಏನಾದರೂ ತೆಂಗಿನಕಾಯಿಯಲ್ಲಿ ಎಣ್ಣೆ ಮಾಡುವಂತದ್ದು ಅದನ್ನ ಬಳಸುವಂತದ್ದು, ಈ ನಿಟ್ಟಿನಲ್ಲಿ ಏನಾದರೂ ಯೋಚನೆ ಮಾಡಿದ್ರೆ? ಒಳ್ಳೆ ಪ್ರಶ್ನೆ. ನಮಗೆ ಸಾಕಷ್ಟು ತೆಂಗು ಬೆಳೀತಾ ಇದೆ, ನನ್ನಲ್ಲಿ ಒಂದು 60 ಗಿಡ ಇದೆ. ಹೆಚ್ಚಾಗಿ ತೆಂಗನ್ನ ಕೊಬ್ಬರಿ ಕೊಡ್ತೀವಿ, ಕೊಬ್ಬರಿ ಎಣ್ಣೆ ಮನೆಗೆ ಅಷ್ಟೇ ಮಾಡ್ಕೊಂತೀವಿ, ಅಲ್ಲ ಒಟ್ಟು ಮನೆಗಾದ್ರೂ ಮಾಡ್ಕೊಂಡು ಯೂಸ್ ಮಾಡ್ತೀವಿ. ವರ್ಷಕ್ಕೆ ಕನಿಷ್ಠ ಅಂದ್ರೆ ಒಂದು 60 ಲೀಟರ್ ಎಣ್ಣೆನ ಮನೆಗೆ ಹಾಕ್ಸ್ಕೊಂತೀವಿ, ಇನ್ನು ಉಳಿದಿದ್ದು ಕೊಬ್ಬರಿಯನ್ನ ನಾವು ಕೊಬ್ಬರಿ ಮಾಡಿ ಮಾರ್ಕೆಟ್ಗೆ ಹಾಕ್ತಿವಿ. ತಿಪ್ಟೂರು ಈ ಕಡೆ ಹೋಗ್ತಿವಿ, ಕೆಲವು ಕಡೆ ಜಗಳೂರಲ್ಲೇ ತಗೊಳ್ತಾರೆ, ಜಗಳೂರಲ್ಲೇ ಕೊಡ್ತೀವಿ. ಈಗೆಲ್ಲ ಒಳ್ಳೆ ಬೇಡಿಕೆ ಇದೆ, ಬೇಡಿಕೆ ಇದೆ, ಎಳ್ನೀರಿಗೆ ಕೇಳ್ತಾರೆ, ಎಳ್ನೀರಿಗೆ ಕೊಟ್ಟಿಲ್ಲ ನಾವು. ಒಟ್ಟಾರೆ ನಿಮ್ದು ಹೆಚ್ಚು ಖರ್ಚಿಲ್ಲ ಕೃಷಿಯಲ್ಲಿ, ಈಗ ಸಾಕಷ್ಟು ಹಣ್ಣಿನ ಬೆಳೆಗಳನ್ನ ಬೆಳೆದ್ರ ತೆಂಗು ಅಡಿಕೆಯಲ್ಲಿ ವರ್ಷದಲ್ಲಿ ಎಷ್ಟು ಆದಾಯ ಕಾಣ್ತೀರಾ ನೀವು? ನಮಗೆ ಸದ್ಯಕ್ಕೆ ಅಡಿಕೆನಲ್ಲಿ ಒಂದು 16-18 ಲಕ್ಷ ರೂಪಾಯಿ ಆದಾಯ ಬರ್ತಾ ಇದೆ ವರ್ಷಕ್ಕೆ. ಇದರಲ್ಲಿ ಹಣ್ಣಿನಲ್ಲಿ ಈಗ ಶುರುವಾಗಬೇಕು, ನಮಗೆ ಖರ್ಚು ವೆಚ್ಚ ತೂಗಿಸ್ತದೆ. ಈಗ ಬರ್ತಕ್ಕಂಥದ್ದು ಏನು ಆದಾಯ ಇದೆ ನಮ್ಮ ಕೃಷಿ ಏನು ಹಣ್ಣಿನ ತೋಟದ ಕೃಷಿ ಮತ್ತೆ ಎಲ್ಲದ ಲೇಬರ್ ಖರ್ಚು ವೆಚ್ಚನೆಲ್ಲ ತೂಗಿಸ್ತಾ ಇದೆ. ಒಳ್ಳೇದು BNM ಸ್ವಾಮಿಯವರೇ, ಇಲ್ಲೇ ತನಕ ತಮ್ಮ ಒಂದು ಸಾವಯವ ಕೃಷಿಯಲ್ಲಿ ಈ ಒಂದು ಸಮಗ್ರ ತೋಟಗಾರಿಕಾ ಬೆಳೆಗಳನ್ನ ಯಾವ ರೀತಿ ಬೆಳೀತಾ ಇದ್ದೀರಿ ಅನ್ನುವಂತಹ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಇವತ್ತು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಸಾವಯವ ಕೃಷಿಯಲ್ಲಿ ಸಮಗ್ರ ತೋಟಗಾರಿಕೆ ಕೃಷಿಯ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಬಸ್ತಿಹಳ್ಳಿಯ BNM ಸ್ವಾಮಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು UM ಮರುಳಸಿದ್ದೇಶ್. ಈಗ ಕೇಳಿ ರೈತರಿಗೆ ಸಲಹೆ. ಸಮಗ್ರ ಕೃಷಿ ಪದ್ಧತಿ ಒಂದು ಲಾಭದಾಯಕ ಕೃಷಿ ಪದ್ಧತಿಯಾಗಿದ್ದು ವಿಶೇಷವಾಗಿ ಮಳೆಯಾಶ್ರಿತ ಕೃಷಿ ಮಾಡುವ ರೈತರಿಗೆ ಇದು ತುಂಬಾ ವರದಾನವಾಗಿದೆ. ಈ ಪದ್ಧತಿನಲ್ಲಿ ಎಲ್ಲಾ ಸಂಪನ್ಮೂಲಗಳು, ಸಸ್ಯ, ಪ್ರಾಣಿ, ಉಪಕರಣಗಳು, ಶಕ್ತಿ ಮತ್ತು ಬಂಡವಾಳ, ಇದರ ಜೊತೆಗೆ ಇತರ ಪರಿಕರಗಳನ್ನು ಸಹ ಒಂದಕ್ಕೊಂದು ಪೂರಕವಾಗಿ ನಿರ್ವಹಣೆ ಮಾಡಿ ಕೃಷಿಯನ್ನ ಅಳವಡಿಸಿಕೊಂಡು ಹೆಚ್ಚು ಲಾಭ ತರಲಿಕ್ಕೆ ಸಹಕಾರಿಯಾಗಿದೆ. ಇದರಲ್ಲಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಅವಶ್ಯಕತೆಗೆ ಅನುಗುಣವಾಗಿ ಉಪಯೋಗಿಸಿಕೊಂಡು ಬೆಳೆಗಳನ್ನ ಬೆಳೆದು ಹೆಚ್ಚು ಲಾಭವನ್ನು ಪಡಲಿಕ್ಕೆ ಇದು ತುಂಬಾ ಉತ್ತಮವಾದಂತಹ ಸಾಧನ ಆಗಿದೆ. ಇದರಲ್ಲಿ ಅಂದರೆ ಸಮಗ್ರ ಕೃಷಿ ಪದ್ಧತಿನಲ್ಲಿ ಹಲವಾರು ಚಟುವಟಿಕೆಗಳನ್ನು ರೈತರು ಮಾಡಬಹುದು. ಮುಖ್ಯವಾಗಿ ಪಶುಸಂಗೋಪನೆ, ತೋಟಗಾರಿಕೆ, ಹೈನುಗಾರಿಕೆ, ರೇಷ್ಮೆ ಕೃಷಿ, ಅರಣ್ಯ ಕೃಷಿ, ಪುಷ್ಪ ಕೃಷಿ, ಅದರ ಜೊತೆಗೆ ಹಲವಾರು ಉಪಕೃಷಿಗಳಾದಂಥ ಜೇನು ಕೃಷಿ, ಅಣಬೆ ಕೃಷಿ ಮತ್ತು ಪೌಷ್ಟಿಕ ತೋಟಗಳನ್ನು ಸಹ ಬೆಳೆಕೊಳ್ಳೋದಕ್ಕೆ ಇದು ಪೂರಕವಾದಂಥ ಪದ್ಧತಿಯಾಗಿದೆ. ಈ ಒಂದು ಸಮಗ್ರ ಕೃಷಿ ಪದ್ಧತಿಯ ಮುಖ್ಯವಾದಂಥ ಅಂಶಗಳು ಏನು ಅಂತ ಹೇಳಿದ್ರೆ, ಈ ಪದ್ಧತಿ ತುಂಬಾ ಸರಳವಾಗಿದ್ದು ಎಲ್ಲಾ ರೈತರು ಅಳವಡಿಸೋದಕ್ಕೆ ಸೂಕ್ತವಾಗಿದೆ ಮತ್ತು ರೈತರ ಭಾಗವಹಿಸುವಿಕೆಯಿಂದ ಅತಿ ಕಡಿಮೆ ಖರ್ಚಿನಲ್ಲಿ ಉತ್ತಮವಾದಂತಹ ಸಂಪನ್ಮೂಲಗಳನ್ನ ಉತ್ತಮ ಮಟ್ಟದಲ್ಲಿ ಬಳಸಿಕೊಳ್ಳೋದಕ್ಕೆ ಇದು ಉತ್ತಮವಾದಂತಹ ವ್ಯವಸ್ಥೆ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಕುಟುಂಬಕ್ಕೆ ಅವಶ್ಯಕತೆ ಆಗಿರುವಷ್ಟು ಉತ್ಪನ್ನಗಳನ್ನ ಅಥವಾ ಬೆಳೆಗಳು ಇವುಗಳನ್ನು ನಾವು ಬೆಳೆಕೊಳ್ಳೋದಕ್ಕೆ ವರ್ಷವಿಡೀ ಆದಾಯನೂ ತರುತ್ತೆ ಮತ್ತು ಮನೆಯ ಮಟ್ಟಕ್ಕೆ ಅಂದ್ರೆ ಗೃಹ ಮಟ್ಟದ ಬಳಕೆಗೆ ಎಲ್ಲಾ ಉತ್ಪನ್ನಗಳನ್ನು ಒಂದೇ ಕಡೆ ಅಂದ್ರೆ ಕಡಿಮೆ ಪ್ರದೇಶದಲ್ಲಿ ಬೆಳೆಕೊಳ್ಳೋದಕ್ಕೆ ತುಂಬಾ ಸೂಕ್ತವಾದಂತಹ ಒಂದು ಪದ್ಧತಿ. ಸಣ್ಣ ಮತ್ತು ಅತಿ ಸಣ್ಣ ರೈತರು ಹೆಚ್ಚಿನ ಬಂಡವಾಳ ಇಲ್ಲದೆ ಆದಾಯವನ್ನು ಸಹ ಹೆಚ್ಚಿಸಿಕೊಳ್ಳೋದಕ್ಕೆ ಈ ಸಮಗ್ರ ಕೃಷಿ ಪದ್ಧತಿ ಪೂರಕವಾಗಿದೆ. ಇದರ ಜೊತೆಗೆ ಸಮಗ್ರ ಕೃಷಿ ಪದ್ಧತಿಯ ವಿವಿಧ ಪದ್ಧತಿಗಳು ಏನು ಅಂತ ಹೇಳಿದ್ರೆ, ಇದರಲ್ಲಿ ಮುಖ್ಯವಾಗಿ 4 ಪದ್ಧತಿಗಳನ್ನ ನಾವು ವಿಂಗಡಣೆ ಮಾಡಿದ್ದೇವೆ. ಬೆಳೆ ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳ್ತೇವೆ. ಇಲ್ಲಿ ಈ ಪದ್ಧತಿನಲ್ಲಿ ಬೆಳೆ ಉತ್ಪಾದನೆ ಮುಖ್ಯ ಗುರಿಯಾಗಿದ್ದು ಇತರ ಕೃಷಿ ಚಟುವಟಿಕೆಗಳು ಪೂರಕವಾಗಿ ಇಲ್ಲಿ ಕೆಲಸ ಮಾಡುತ್ತವೆ. ಎರಡನೇದಾಗಿ ಪಶು ಆಧಾರಿತ ಕೃಷಿ, ಇದರಲ್ಲಿ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ನಾವು ಹಾಲು ನೀಡುವಂತ ಹಸು ಅಥವಾ ಎಮ್ಮೆಯನ್ನ ನಾವು ಸಾಕ್ತೇವೆ. ಮೂರನೇದಾಗಿ ಅರಣ್ಯ ಆಧಾರಿತ ಕೃಷಿ ಪದ್ಧತಿ ಅಂತ ಹೇಳ್ತೇವೆ. ಇದೆರಡರ ಜೊತೆಗೆ ನಾವು ಅಗ್ರೋಫಾರೆಸ್ಟ್ರಿ ಅಂತ ನಾವು ಏನ್ ಕರಿತೇವೆ, ಸ್ವಲ್ಪ ಮಟ್ಟಿಗೆ ಅರಣ್ಯ ಮರಗಳನ್ನು ಸಹ ನಾವು ಬೆಳ್ಕೊಂಡು ಇದರಲ್ಲಿ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಬಹುದು. ಕೊನೆಯದಾಗಿ ತೋಟಗಾರಿಕೆ ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳಿ, ಅಂದ್ರೆ ಅಗ್ರಿಕಲ್ಚರ್, ಅನಿಮಲ್ ಹಸ್ಬೆಂಡ್ರಿ, ಹಾರ್ಟಿಕಲ್ಚರ್ ಅಂಡ್ ಅಗ್ರೋಫಾರೆಸ್ಟ್ರಿ. ಈ ನಾಲ್ಕು ಸಿಸ್ಟಮ್ಗಳನ್ನು ಸಹ, ಅಂದ್ರೆ ನಾಲ್ಕು ಪದ್ಧತಿಗಳನ್ನು ಸಹ ಸಂಕೀರ್ಣವಾಗಿ ಒಂದೇ ಜಾಗದಲ್ಲಿ ಇದನ್ನ ನಾವು ಅಳವಡಿಸಿಕೊಂಡಿದ್ದೇ ಆದ್ರೆ ರೈತರಿಗೆ ತುಂಬಾ ಹೆಚ್ಚು ಲಾಭದಾಯಕ ಆಗ್ತದೆ. ಈ ತೋಟಗಾರಿಕೆಯಲ್ಲಿ, ತೋಟಗಾರಿಕೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಮುಖ್ಯವಾಗಿ ಪುಷ್ಪ ಕೃಷಿ, ಹಣ್ಣು ಕೃಷಿ, ತರಕಾರಿಗಳನ್ನು ಬೆಳೆಕೊಳ್ಳಬಹುದು. ನಾನು ಈಗಾಗಲೇ ಹೇಳಿದಾಗೆ ಪೌಷ್ಟಿಕ ತೋಟವನ್ನು ಬೆಳೆಕೊಳ್ಳೋದು ಸಹ ಮುಖ್ಯವಾದಂತ ಅಂಶ ಆಗಿದೆ. ಹಾಗಾಗಿ ಸಮಗ್ರ ಕೃಷಿ ಪದ್ಧತಿಯು ರೈತರಿಗೆ ಹೆಚ್ಚು ಲಾಭದಾಯಕ ಮತ್ತು ನಿರಂತರವಾಗಿ ಪೌಷ್ಟಿಕ ಆಹಾರವನ್ನು ನೀಡಲಿಕ್ಕೆ ಇದು ಉತ್ತಮವಾದಂತಹ ಸಾಧನೆಯಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ರೈತರಿಗೆ ಸಲಹೆ ಕೇಳಿದಿರಿ.